ಈ ಮೂರು ಪದ್ಧತಿನ ಅಳವಡಿಸಿಕೊಂಡು ನಾವು ಇಲ್ಲಿವರೆಗೂ ಈ ತೋಟನ ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಉನ್ನತೀಕರಣಿಸ್ಕೊಂಡಿದ್ದೀವಿ. ಮತ್ತು ಯಾವುದೇ ಕೆಮಿಕಲ್ಸ್ ಗೊಬ್ಬರನ ಉಪಯೋಗಿಸಲೇ ಸಾವಯವ ಇದರಲ್ಲೇ ಜೈವಿಕ ಗೊಬ್ಬರ ಮತ್ತು ಈ ರೀತಿಯಲ್ಲೇ ಮಾಡ್ಕೊಂಡಿದ್ದು. ಯಾವುದೇ ಕೆಮಿಕಲ್ಸ್ ಗೊಬ್ಬರನ ಉಪಯೋಗಿಸ್ತಲೇ ಬೆಳೆದು ರೈತರಿಗೆ ಒಳ್ಳೆ ಇದನ್ನು ಕೊಡ್ತಾ ಇದ್ದೀವಿ ಸರ್. ಈ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಅಂದರೆ ನಿಮ್ಗೆ ಇರುವಂಥ ಕಡಿಮೆ ಜಮೀನಿನಲ್ಲಿ ಅತಿ ಹೆಚ್ಚು ಬೆಳೆಯನ್ನು ಪಡಿತಕ್ಕಂಥ ಒಂದು ಪದ್ಧತಿ, ಇದನ್ನು ನೀವು ಏನೇನೆಲ್ಲ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಿ ಮತ್ತು ಹೇಗೆ ಅಳವಡಿಸ್ಕೊಂಡಿದ್ದೀರಿ ಅಂತ ಸ್ವಲ್ಪ ವಿವರಣೆ ನೀಡಿ. 5 ಎಕರೆ ಜಮೀನಿನಲ್ಲಿ 100 ಹಣ್ಣಿನ ಮರಗಳನ್ನು ಬೆಳೆದಿದ್ದೀವಿ. ಈ ಬಯಲು ಸೀಮಿನಲ್ಲಿ ಯಾಲಕ್ಕಿ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಜನಮನದಲ್ಲಿತ್ತು. ಆದರೆ ನಾನು ಬಯಲು ಸೀಮಿನಲ್ಲೂ ಕೂಡ ಯಾಲಕ್ಕಿ ಬೆಳೆದು ಉನ್ನತ ಮಟ್ಟದ ಆದಾಯ ಪಡ್ಕೊಂಡಿದ್ದೀನಿ ಅನ್ನೋದು ಹೇಳಕ್ಕೆ ಒಂದು ಹೆಮ್ಮೆ ಅನ್ನಿಸ್ತದೆ ಸರ್. ಸಂಪೂರ್ಣ ಮಟ್ಟದಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ನನ್ನ ತೋಟದಲ್ಲಿ ತೆಂಗಿನ ಮರಗಳು 311, ಮಾವಿನ ಮರ 100, ಸಪೋಟೊ 60, ನಿಂಬೆ ಗಿಡ 130, ಹಲಸಿನ ಗಿಡ 26, ಅಂಜೂರ 1, ಹುಣಸೆ ಮರ 6, ನೇರಳೆ ಗಿಡ 8, ಬೋರೆ ಹಣ್ಣಿನ ಗಿಡ 2, ಕರಿಬೇವು 100, ರಾಮಫಲ 4, ಡ್ರ್ಯಾಗನ್ ಫ್ರೂಟ್ 3, ಬೆಣ್ಣೆ ಹಣ್ಣಿನ ಗಿಡ 60, ಅನಾನಸ್ ಗಿಡ 400, ಜಾಯಕಾಯಿ 3, ಖರ್ಜೂರ 3, ನೋನಿ ಹಣ್ಣಿನ ಗಿಡ, ಆಪಲ್ ಗಿಡಗಳು. ಸೊ ಇದು ಆಪಲ್ ಗಿಡದ ಒಂದು ವಿಶೇಷತೆ ಏನು ಅಂದರೆ ನಮ್ಮ ವಾತಾವರಣಕ್ಕೆ ಬೆಳೆದು ಆಪಲ್ ಗಿಡ 2ನೇ ವರ್ಷಕ್ಕೆ ಫಲ ಬರುತ್ತೆ. ಇದೊಂದು ವಿಶೇಷವಾದಂಥ ಇದನ್ನು ಮಾಡಿ ನಾನು ಬಯಲುಸೀಮಿನಲ್ಲಿ ಮತ್ತು ನಮ್ಮ ಸದರ್ನ್ ರೀಜನಲ್ಲೂ ಕೂಡ ಸೂರ್ಯನ ಶಾಖದಲ್ಲೂ ಬೆಳೆಯಬಹುದು ಅನ್ನೋ ಇದನ್ನು ನಾವು ಫಲವತ್ತತೆ ಮಾಡಿಕೊಂಡು ಆಪಲ್ ಗಿಡನ ಬೆಳೆದು ಅನುಭವಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಶ್ರೀಗಂಧನ ಒಂದು 600 ಬೆಳೆದಿನಿ. ಇದು ನಮ್ಮ ರೈತ ಬಾಂಧವರ ಒಂದು ವಿನಂತಿ ಮಾಡ್ತಾ ಇದ್ದೀನಿ, 100 ಶ್ರೀಗಂಧ ಬೆಳೆದ್ರೆ 15 ವರ್ಷಕ್ಕೆ 1 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಇಂಥದ್ರೆ 200 ಗಿಡ ಹಾಕೊಂಡ್ರೆ 2 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಒಬ್ಬ ರೈತನು ಕೂಡ ಕೋಟಿ ಆದಾಯ ಕಾಣಬಹುದು ಅನ್ನೋದನ್ನು ನನ್ನ ಜಮೀನಿನಲ್ಲಿ ಪ್ರತಿಯೊಬ್ಬರಿಗೂ ತೋರ್ಸಂಗೆ ಮಾಡಿದ್ದೀನಿ ಸರ್. ನಮ್ಮ ಕಾನ್ಸೆಪ್ಟ್ ಏನಿರಬೇಕು ಅಂತಂದರೆ ಒಂದು ಸಂಸಾರಕ್ಕೆ ಏನು ಅವಶ್ಯಕತೆ, ಬೇಸಿಕ್ ನೀಡ್ಸ್ ಏನಿದೆ ಅದು ಈ ಬಹುಮುಖ್ಯ. ಒಂದು ಸಂಸಾರಕ್ಕೆ ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಬೇಕು, ಮಾವು ಬೇಕು, ಹಲಸು ಬೇಕು, ಹುಣಸೆ ಹಣ್ಣು ಬೇಕು, ಸಪೋಟೊ ಬೇಕು, ಡ್ರ್ಯಾಗನ್ ಫ್ರೂಟ್ ಬೇಕು, ಎಲ್ಲ ಬೆಳೆದುಕೊಂಡು ನಮ್ಮ ಮನೆಗೆ ಫಸ್ಟು ಉತ್ಪತ್ತಿ ಮಾಡಿಕೊಂಡು ಬೇರೆಯವರ ಹತ್ರ ಹೋಗಿ ತಿಂದಂಗೆ ನಾವು ನಮ್ಮನ್ನೆಲ್ಲ ಬೆಳೆದು ಜೊತೆಗೆ ಈ ಸಾವಯವ ಕೃಷಿ ಬೆಳೆದು ಇವತ್ತು ಉನ್ನತ ಮಟ್ಟದಲ್ಲಿ ಇದ್ದೀವಿ. ಈ ಸಾಂದ್ರ ಬೇಸಾಯ ಪದ್ಧತಿ ಮತ್ತು ಸಮಗ್ರ ಬೇಸಾಯ ಪದ್ಧತಿ ಏನು ವ್ಯತ್ಯಾಸ ಅಂತ ಹೇಳ್ತೀರಿ? ಸರ್, ಸಮಗ್ರ ಕೃಷಿ ಅಂತಂದರೆ ಎಲ್ಲ ಗಿಡಗಳು, ಎಲ್ಲ ಹಣ್ಣಿನ ಮರ, ಎಲ್ಲ ಇದು ಬೆಳೆಯೋದ್ರಿಂದ ಒಂದು ಬೆಳೆ ಹೋಗಿ ಆದಾಯ ಬರ್ತಲ್ಲಿ ಇನ್ನೊಂದು ಬೆಳೆ ಖಂಡಿತವಲ್ಲಿ ಬರೋದ್ರಿಂದ ಈ ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಮಾತ್ರ ರೈತ ಇವತ್ತು ಇಂಡಿಯಾ ದೇಶದಲ್ಲಿ ಉನ್ನತ ಮಟ್ಟಕ್ಕೆ ಏರಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಸರ್. ಈ ಸಾಂದ್ರ ಬೇಸಾಯ ಅಂದರೆ ಏನು? ಸಾಂದ್ರ ಬೇಸಾಯ ಅಂತ ನೋಡಿ ಸರ್, ಈಗ ನಾನು 30x30 ಮನೆಯಲ್ಲಿ ನಾವು ಹೆಂಗೆ ಆ ಅಡುಗೆ ಮನೆ, ಸ್ನಾನದ ಮನೆ, ದೇವ್ರ ಮನೆ, ಈ ಪೂಜೆ ಮನೆ, ಹಾಲು, ಟಿ ವಿ ರೂಮ್ ಅಂತ ಹೇಗೆ ಮಾಡ್ಕೊಳ್ತೀವಿ, ಹಾಗೆ ಇರೋ ನಮ್ಮ 2 ಎಕರೆ ಅಥವಾ 5 ಎಕರೆ ಜಮೀನಿನಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದೇ ಜಮೀನಿನಲ್ಲಿ ಎಲ್ಲ ಗಿಡ ಮರಗಳನ್ನು ಬೆಳೆದ್ರೆ ಒಂದೇ ತಾಕ್ನಲ್ಲಿ ಬೇರೆ ಬೇರೆ ಆದಾಯ ಬರೋದ್ರಿಂದ ಸಮಗ್ರ ಕೃಷಿ ಅಳವಡಿಸ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಸೇಬನ್ನು ಶೀತ ವಾತಾವರಣದ ಪ್ರದೇಶಗಳಾದ ಬೆಳೀತಾರೆ, ಇಂಥ ವಾತಾವರಣಕ್ಕೆ ಅದು ಒಗ್ಗಿ ನಿಮಗೆ ಫಲ ಕೊಟ್ಟಿದೆಯಾ ಮತ್ತು ಅದರ ಹಣ್ಣಿನಲ್ಲಿ ಬರ್ತಕ್ಕಂಥ ವ್ಯತ್ಯಾಸ ಏನಿದೆ? ತಳಿ ಬಹುಮುಖ್ಯ. ಈಗ ಚಿತ್ರದುರ್ಗದಲ್ಲಿ ಮತ್ತು ಸಿರಾದಲ್ಲಿ ಒಬ್ಬ ರೈತರು ಏನು ಮಾಡಿದ್ರೆ 600 ಗಿಡ ಸೇಬನ್ನು ಬೆಳೀತಾ ಇದ್ದಾರೆ. ನಾನು ಅವರಲ್ಲಿ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅದರ ಆಗು ಹೋಗನ್ನೆಲ್ಲ ಸಮಗ್ರವಾಗಿ ತಿಳ್ಕೊಂಡು ನಮ್ಮ ಭೂಪ್ರದೇಶಕ್ಕೆ ನಮ್ಮ ಬಿಸಿಲು ವಾತಾವರಣ ಬೆಳೆಯುವಂಥ ತಳಿ ಕಂಡಿಡ್ದಿರೋದ್ರಿಂದ ಅದಂತಂದು ನಮ್ಮ ಭೂಮಿಗೆ ಅಳವಡಿಸ್ಕೊಂಡು ಈ ವರ್ಷದಿಂದ ಫಲ ಬರ್ತಾ ಇದೆ ಆಪಲ್ ಗಿಡ. ಅಂದ್ರೆ ಹೂ ಕಚ್ಚಿದೆಯಾ ಅಥವಾ ಈಗ ಈಗ ಪ್ರೌನಿಂಗ್ ಮಾಡಿದೀವಿ, ಮಾರ್ಚ್ ಏಪ್ರಿಲ್ಗೆಲ್ಲ ಹೂವಾಗಿ ಹಣ್ಣಾಗುತ್ತೆ, ಹಣ್ಣು ಬರುತ್ತೆ ಸರ್. ಈಗ ಶಾರದಮ್ಮನವರು, ನಿಮ್ಮ ಪತಿಯವರ ಈ ಎಲ್ಲ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಹೇಗಿದೆ ಮತ್ತೆ ನೀವು ಇಲ್ಲಿ ಕೃಷಿ ಕೆಲಸದಲ್ಲಿ ಭಾಗವಹಿಸ್ತೀರಾ ಶಾರದಮ್ಮನವರೇ? ಈ ಏಜ್ ಎಂಡಿಂಗ್ ಅಲ್ಲಿ ಈ ವಾತಾವರಣ ನಮಗೆ ತುಂಬಾ ಹಿಡಿಸುತ್ತೆ ಸರ್, ಅದಕ್ಕೋಸ್ಕರ ಸಹಕರಿಸ್ತೀವಿ. ಪರಶುಮೂರ್ತಿ ಅವರೇ, ಎಷ್ಟು ವರ್ಷದಿಂದ ನೀವು ಸಾಮಾನ್ಯವಾಗಿ ಕೃಷಿಯನ್ನ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿ ನನಗೆ? ಈಗ 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಕೃಷಿ ಮಾಡ್ತಾ ಇದ್ದೀವಿ ಸೀರಿಯಸ್ ಆಗಿ ಈಗ 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಯಾಕೆ ಸೀರಿಯಸ್ ಆಗಿ? ಸಾರಿಗೆ ಲೆಕ್ಕನಲ್ಲಿ ಗುಮಾಸ್ತನಾಗಿ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆಯ್ತು 4 ವರ್ಷ ಅಲ್ಲೇ ವಿ ಆರ್ ಎಸ್ ತಾಂಡ ನಂತರ ಬಂದು ಸೀರಿಯಸ್ ಆಗಿ ರೈತನ ಕಾಯಕನ ಮಾಡ್ತಾ ಇದ್ದೀವಿ ಸರ್. ಶಾರದಮ್ಮನವ್ರೆ, ಇವರು ಬೇರೆ ಬೇರೆ ಕಡೆ ಇದ್ರು, ನಿಮ್ಮನ್ನ ಅಲ್ಲೇನೋ ತಿಂಗಳಿಗೆ ಸಂಬಳ ತಗೊಂಡ್ ಸುಖವಾಗಿ ಇಟ್ಕೊಂಡಿದ್ರು ನೆರಳಲ್ಲಿ, ಇಲ್ಲಿ ತಗೊಂಬಂದ್ಬಿಟ್ರು ಹಳ್ಳಿಗೆ ಸೇರಿಸ್ಬಿಟ್ರಲ್ಲ, ಅವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದು ಸರ್ ನಾವು. ನಮ್ಮ ಫಾದರ್ ಇಂಜಿನಿಯರ್ ಆಗಿದ್ರು, ಒಂದ್ ಹೆಣ್ ಕೊಟ್ಟು ಒಂದ್ ಹೆಣ್ ತಂದಿರೋದು. ಈಗ ನನ್ಗೆ ಕೃಷಿ ಮೇಲೇನೆ ತುಂಬಾ ಅಭಿಲಾಷೆ ಇದೆ ಸರ್. ಕೃಷಿ ಅಂದ್ರೆ ಏನು, ಭತ್ತದ ಪೈರ ನೋಡಿಲ್ಲ ಅಂತ ಅನ್ಸುತ್ತೆ ನೀವು ವಯಸ್ಕಾಲಕ್ಕೆ ಬರೋ ತನಕ ಸರ್? ಹಳ್ಳಿ ಅಂದ್ರೆ ಸ್ವಲ್ಪ ಎದುರಕ್ಕೇನೆ ಇದು, ಒಂದು ಹುಲ್ಲು ಮೇಲೆ ನಡೆಯೋದಕ್ಕೂ ಮುಳ್ಳು ಚುಚ್ಚುತ್ತೇನೋ ಅನ್ನೋ ಭಯ ಇತ್ತು ಸರ್. ಆಮೇಲೆ ಹೊಂದ್ಕೊಂಡು ಬಿಟ್ಟೆ ವಾತಾವರಣಕ್ಕೆ ನಾನು ಸರ್. ಅದೇ ಗಿಡ ಮರಗಳು ಅದೆಲ್ಲ ಬೆಳೆಸೋದು ಮಾಡೋದು ಎಲ್ಲ ಇಷ್ಟ ಸರ್. ದರ್ಗೆಲ್ಲ ಗುಡಿಸೋದು, ಕಳೆ ಕೀಳೋದು ಅದೆಲ್ಲ ಮಾಡ್ತಾ ಇರ್ತೀವಿ. ಹುಲ್ ಮೇಲೆ ಕಾಲಿಟ್ರೆ ನನಗೆ ಸ್ವಲ್ಪ ಭಯ ಇತ್ತು ಅಂತ ಅನ್ನೋರು, ಭಯ ಎಲ್ಲ ಹೋಗಿಸ್ಕೊಂಡ್ಬಿಟ್ಟಿದ್ದ. ನಾನು ಒಂದ್ಸತಿ ಕುರಿ ಹಿಡ್ಕೊಂಡು ಬರ್ತಾ ಇದ್ದೆ, ಎರಡು ಕೈ ಎರಡು ಕುರಿ ಹಿಡ್ಕೊಂಡು ಊರೊಳಗಿಂದ, ಹಿಂದ್ಗಡೆ ನಾಯಿ ಬಂದಿದ್ದ ಅದ್ ಗೊತ್ತೇ ಆಗಿಲ್ಲ ಸಾ, ಎಳ್ಕೊಂಡೋಯ್ದು ಒಂದು ನಾ ಒಳ್ಳೆ ಬಸ್ನಲ್ಲಿ ಹೋದಂಗ್ ಬಂದಿದ್ದೀನಿ ರೋಡಿಂದ ಹಿಡ್ದಿಲ್ಲಿ. ಯಾವ ನಾಯಿ? ಕಾಡ್ ನಾಯಿ ನಾಯಿಗಳು, ಅದ್ ಯಾವಾಗ ಬಂತ ಅನ್ನೋದ್ ಗೊತ್ತಿಲ್ಲ. ಊರಿಂದ ಹಿಡ್ಕೊಂಡ್ ಬರುವಾಗ ಆತರ ಇಲ್ಲೆಲ್ಲ ಉಜ್ಜೋಗ್ಬಿಟ್ಟಿತ್ತು ಸರ್. ಆತರ ಎಲ್ಲ ಅನ್ಭವಿಸ್ತೀವಿ. ಈ ಬದುಕು ನಿಮ್ಗೆ ಏನ್ ಅನಿಸ್ತಾ ಇದೆ ಹೇಳಿ? ಒಳ್ಳೇದು ಅನಿಸ್ತಿದೆ ಸರ್. ನನ್ಗೆ ಚಿಕ್ಕ ಹುಡುಗಿಯಿಂದನು ಹಾಡು ಹೇಳ್ಬೇಕಂದ್ರೆ ತುಂಬಾ ಇಷ್ಟ ಸರ್. ಅದು ಅದು ಈ ಏಜ್ ಅಲ್ಲಿ ನನ್ ಮನೆಯಲ್ಲೇ ಫಂಕ್ಷನ್ ಎಲ್ಲ ಮಾಡಿ ಧರ್ಮಸ್ಥಳದ ಸಂಘದವ್ರು ಅವರೆಲ್ಲ ವಿಸಿಟ್ ಕೊಡಕ್ ಬರ್ತಾರ, ಅವಾಗ ಫಂಕ್ಷನ್ ಮಾಡಿದಾಗೆಲ್ಲ ಹಾಡು ಹೇಳ್ತೀನಿ. ನನ್ಗೆ ಅದೊಂದೇ ನನ್ಗೆ ತುಂಬಾ ಹಾಡು ಹಾಡ್ಬಿಡಿ ಮತ್ತೆ ಚೆನ್ನಾಗಿರೋದನ್ನ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ, ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ಪಾಡಿ ಪೊಗಳುವೆ ಪರಮ ಪುರುಷ ಹರಿಯೇ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ, ಕೆಂದಾವರೆ ಪೋಲ್ವಾ ಪಾದಗಳಿಂದ ರಂಗ ದಿಂದಿಮಿ ದಿಮಿರೆಂದು ಕುಣಿಯುತ್ತಲೀ, ಅಂದುಗೆ ಕಿರುಗೆಜ್ಜಿ ಗಲುಗಲುರೆನುತ್ತಲೀ, ಕುಂದಣ ದುಡುದಾರ ಗಲುಗಲುರೆನುತ್ತಲೀ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ, ಮಂಗಳಾತ್ಮಕ ಮೋಹನ ಕಾಯ ರಂಗ ಸಂಗೀತ ಲೋಲ ಸದ್ಗುಣಶೀಲ, ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಶುಭಾಂಗ ಮೂರುತಿ ಪುರಂದರ ವಿಠಲ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ. ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಶಾರದಮ್ಮನವ್ರೆ. ಈಗ ವಿರೂಪಾಕ್ಷ ಮೂರ್ತಿಗಳಿಗೆ ಕೇಳೋದೇನಂದ್ರೆ, ಈ ಎಲ್ಲ ಹಣ್ಣಿನ ಫಲಗಳನ್ನ ನೀವು 8 ವರ್ಷದ ಹಿಂದೆ ಹಾಕಿದೋದ? ಹೌದು ಸರ್, ಎಲ್ಲ 8 ವರ್ಷ 5 ವರ್ಷ ಆಗಿದೆ ಸರ್ ಎಲ್ಲ ಹಣ್ಣಿನ ಗಿಡಗಳು. ಮತ್ತೆ ತೆಂಗಿನ ಮರಗಳು ಹೆಚ್ಚು ಕಡಿಮೆ ಎಲ್ಲ ಎತ್ತರಕ್ಕೋಗಿದೆ. 28 ವರ್ಷ ಆಗಿದೆ ಸರ್. 28 ವರ್ಷಗಳು ಅನ್ಸುತ್ತೆ. ಇವೆಲ್ಲ ಮತ್ತೆ ಅವಾಗ ನೀವು ವೃತ್ತಿಲಿರೋದಾಗ ಮಾಡಿದವ್ರು ಯಾರು? ಸರ್, ನಾವೇ ಮಾಡಿದ್ವಿ ಸರ್. ಲೀಸರ್ ಅವರಲ್ಲಿ ಹಾರ್ಡ್ ಡೇಸ್ಗಳಲ್ಲಿ ಬಂದು ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ರೆ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡೋ ಸರ್. ನಿಮ್ಗೆ ಪಿತ್ರಾಜಿತವಾಗಿ ಬಂದಂತ ಭೂಮಿ ಇಲ್ಲ ಸರ್, ನಮ್ಮ ಇದರಲ್ಲೇ ನಮ್ಗೆ ಏನು ಜಮೀನ್ ಇರಲ್ಲ, ತೀರ ಬಡವರು. ಹೌದಾ? ಸೊ ತೀರ ಏನಂದ್ರೆ ಒಂದು ಅಂಗೈಗಳ ಜಮೀನ್ ಇರಲ್ಲ, ನಮಗೆ ಭೂಮಿ ಇಲ್ಲದ್ರಿಂದ ದರ್ಖಾಸ್ತಿನಲ್ಲಿ ನಮಗೆ ಜಮೀನ್ ನಾವೇ ಮಾಡ್ಕೊಂಡ್ವಿ ಸರ್. ಅಂದ್ರೆ ದರ್ಖಾಸ್ತಿನಲ್ಲಿ ಸರ್ಕಾರದಿಂದ ಸಾಗುವಳಿ ಪಡೆದು ಮಾಡ್ಕೊಂಡಂತ ಭೂಮಿ. ಹೌದು ಸರ್. ಅದರಲ್ಲಿ ನೀವು ಒಂದಷ್ಟು ತೆಂಗಿನ ಮರಗಳೆಲ್ಲ ಎಳ್ಸಿದ್ರೆ ಬೇರೆ ಮುಂಚಿತವಾಗಿ ಏನ್ ಮರ ಬೆಳೆಗಳನ್ನ ಹಾಕಿದ್ರೆ ಏನು ಇರಲಿಲ್ಲ ಸರ್. ಇದು ಕಾಡು ಇಲ್ಲಿ ಮುಂಚೆ ತುಂಬಾ ಕಾಡು, ಇಲ್ಲಿ ಬರಕ್ಕೆ ಭಯ ಬೀಳರು ಜನಗಳು. ಬಟ್ ಆಮೇಲೆ ನಾವು ಇಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ಈಗ ಎಲ್ಲಾ ರೀತಿಲೂ ಇದಾಗಿದೆ ಸರ್. ಕಾಡನ್ನ ಕಾನೂನವಾಗಿ ಮಾಡಿದಿರಿ ಅಂದ್ರೆ ನಿರ್ಭಯವಾಗಿ ಓಡಾಡ್ತಕ್ಕಂತ ಒಂದು ಸ್ಥಳವನ್ನಾಗಿ ಮಾಡಿದಿರಿ, ಮತ್ತೆ ಜೊತೆಗೆ ನೀವು ಕೂಡ ಅದರಲ್ಲಿ ನೆಮ್ಮದಿಯ ಜೀವನವನ್ನ ಕಟ್ಕೊಂಡಿದ್ದೀರಿ. ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ ಸಾವಯವ ಪದ್ಧತಿನಲ್ಲಿ ಹೇಳಿ ಸರ್. ನಾವು ಸಾವಯವ ಪದ್ಧತಿಯಲ್ಲಿ ಮೊದಲನೇದಾಗಿ ಹಸು ಎಮ್ಮೆಗಳು ಸಾಕಿದ್ದೀವಿ, ಅದನ್ನು ತಿಪ್ಪೆ ಮಾಡಿಕೊಂಡು ಅದ್ರ ಜೊತೆಗೆ ಹಸಿರು ಸೊಪ್ಪನ್ನು ಹಾಕಿ ಒಂದು 3 ತಿಂಗಳು ಕೊಳಿಸ್ಬಿಟ್ಟು ಎಲ್ಲ ಮರಗಳಿಗೂ ಒಂದೊಂದು ಬಾಣಲಿ ಒಂದೊಂದು ಮಂಕರಿ ಹಾಕೊಳ್ತೀವಿ. ಒಂದು ಎರಡನೇದು ನಮ್ಮದೇ ಆದ ಕೋಳಿ ಫಾರ್ಮ್ ಇದೆ. ಸೊ 6,000 ಕೋಳಿ ಸಾಕುವಂಥ ಸೆಡ್ ಇದೆ. ಕಡಕ್ನಾಥ್ ಕೋಳಿ ಅಂತ ಇದೊಂದು ಬ್ಯಾಚ್ ಇದು. ಇಲ್ಲಿ ನಿಮ್ದು ದೊಡ್ಡ ಕೋಳಿ ಫಾರಂ ಇದೆ, ಬೇರೆ ಕಡೆ ಇದೆ, ಬೇರೆ ಕಡೆ ಬ್ರಾಯ್ಲರ್ ಕೋಳಿ. ಅದು ಕಂಪ್ನಿಗಳಿಗೆ VHL ಕಂಪ್ನಿ ಇಂಟಿಗ್ರೇಷನ್ ಮಾಡ್ಕೊಂಡಿದ್ವಿ. ಅದು 6,000 ಕೋಳಿ ಕೆಪಾಸಿಟಿ. ಆದರೂ ಗೊಬ್ಬರ ಸಿಗುತ್ತೆ, ಎವ್ರಿ ಟೂ ಮಂತ್ಸ್ಗೆ ಒಂದೊಂದು ಬ್ಯಾಚ್ಗೆ ಗೊಬ್ಬರ ಸಿಗುತ್ತೆ, ಒಂದು ನಾಲ್ಕು ಟ್ರ್ಯಾಕ್ಟರ್ ಈ ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ. ಮೂರು ತಿಂಗಳು ಒಂದು ಕಡೆ ಶೇಖರಣೆ ಮಾಡಿ ಕೊಳಿಸ್ಬಿಡ್ತೀವಿ, ಅದನ್ನು ಪ್ರತಿ ಮರ ಗಿಡಗಳಿಗೆ ಎಲ್ಲ ಹಾಕ್ತೀವಿ. ಆಮೇಲೆ ಮೂರನೇದು ಏನು ಮಾಡಿದ್ದೀವಿ, ನಮ್ಮದೇ ಆದ ಒಂದು ಪ್ರಯೋಗಶೀಲತೆ ಮಾಡ್ಕೊಂಡಿದ್ವಿ, ಜೀವಾಮೃತ ಮಾಡಿದ್ವಿ ಸರ್. ಜೀವಾಮೃತ ನಾವು ಎಲ್ಲರಂಗೆ ಮಾಡಿಲ್ಲ, ನಮ್ಮದೇ ಆದ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ. ಎಕ್ಕದ ಗಿಡದ ಸೊಪ್ಪನ್ನ ಕೊಳೆ ಹಾಕ್ತೀವಿ, ಅದು ರಿಚ್ ಪ್ರೋಟೀನ್ಸ್ ಇದಾಗುತ್ತೆ. ಆಮೇಲೆ ಬ್ಯಾಕ್ಟೀರಿಯಾ, ಉನ್ನತ ಮಟ್ಟದ ಬ್ಯಾಕ್ಟೀರಿಯಾ ಶುರುವಾಗಿ ಅದು ನೀವು ಮಾಮೂಲಿ ಜೀವಾಮೃತ ಮಾಡೋದಕ್ಕಿಂತ ವಿಶೇಷವಾದ ಗುಣ ಹೊಂದಿರ್ತದೆ ಈ ಜೀವಾಮೃತ. ಆ ಎಕ್ಕದ ಗಿಡ ಸೊಪ್ಪನ್ನ ಕೊಳಸೋದ್ರಿಂದ, ಇದ್ರ ಜೊತೆಗೆ ಅಡಿಷನಲ್ ಟು ದಟ್ ಎಲ್ಲ ಇದನ್ನು ಕೊಳಸೋದ್ರ ಜೊತೆಗೆ ಎಕ್ಕದ ಗಿಡ ಹಾಕೋದ್ರಿಂದ ಒಳ್ಳೆ ಉನ್ನತವಾದಂಥ ಒಂದು ಜೀವಾಮೃತ ಸಿಗುತ್ತೆ. ಅದನ್ನು ತೆಂಗಿನ ಮರಗಳಿಗೆ ಒಂದು ಲೀಟ್ರ್ ಹಾಕ್ತೀವಿ, ಉಳಿದ ಎಲ್ಲ ಗಿಡಗಳಿಗೆ 60 ಲೀಟ್ರ್ ಹಾಕೊಂಡು ಬರ್ತೀವಿ, 3 ತಿಂಗಳಿಗೊಮ್ಮೆ ಹಾಕ್ತೀವಿ. ಆದರೆ ನಮ್ಮ ಮರ ಗಿಡಗಳು ಯಾವುದೇ ಕಾಯಿಲೆ ರೋಗ ರುಜಿನ ಯಾವುದು ಬರಲ್ಲ ಸರ್, ತುತ್ತಾಗಲ್ಲ ತುತ್ತಾಗಲ್ಲ ಸರ್. ಈಗ ಜೀವಾಮೃತವನ್ನು ನೀವು ಹಾಕಿದ ಮೇಲೆ ಅದಕ್ಕೆ ಬೇರೆ ರೀತಿಯಾದ ನಿರ್ವಹಣೆ ಏನ್ ಮಾಡ್ತೀರಿ, ಅದು ಯಾವ ಸಂದರ್ಭದಲ್ಲಿ ನೀವು ಅದಕ್ಕೆ ಕೊಡ್ತೀರಿ? 3 ತಿಂಗಳಿಗೊಮ್ಮೆ ಅದರ ಬೇರನ್ನ ಬುಡದ ಹತ್ರ ಸ್ವಲ್ಪ ಮಣ್ಣನ್ನು ಬಗೆದುಬಿಟ್ಟು ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ ಸರ್, ಅಷ್ಟೇನೆ ಇಲ್ಲ. ಗೊಬ್ಬರನೂ ಅದೇ ಮಾಡ್ತೀವಿ, ಜೀವಾಮೃತನ ಹಾಗೆ ಮಾಡಿ ಎಲ್ಲ ಬೆಳೆಸ್ಕೊಳ್ತೀವಿ. ಆಮೇಲೆ ನಾವು ಇನ್ನೊಂದು ವಿಶೇಷ ಏನಂದ್ರೆ, ನಾವು ತೋಟನ ಎಲ್ಲೂ ಉಳುಮೆ ಮಾಡಲ್ಲ, ಅಗತ್ಯ ಕೆಲಸ ಮಾಡಲ್ಲ. ನಾವು ಯಾವ್ದು ಮಣ್ಣನ್ನ ಡಿಸ್ಟರ್ಬೇ ಮಾಡಕ್ ಹೋಗಲ್ಲ ನಾವು. ಸೊ ಕಳೆ ಬಂದದನ್ನ ಕೈಲಿ ಕಿತ್ತಾಕ್ತೀವಿ, ತೆಂಗಿನ ತೋಟನ ಉಣಿವೆ ಮಾಡಲ್ಲ. ಅದೇ ಅಲ್ಲೇ ಬೆಳೆದ ಕಳೆ ಬೆಳೆ ಮತ್ತೆ ಎಲ್ಲ ಕೃಷಿ ತ್ಯಾಜ್ಯನ ಅದೇ ತೋಟಕ್ಕೆ ಉಣಿಸ್ತೀವಿ, ಹಂಗ ಅದೇ ತಯಾರು ಮಾಡ್ಕೊಳತ್ತೆ ಗೊಬ್ಬರನ. ಎರಡನೇದು ಇದನ್ನ ಹ್ಯುಮಿಡಿಟಿನ ಅದನ್ನೇ ಪ್ರಿಸರ್ವ್ ಮಾಡ್ಕೊಳತ್ತೆ, ಅದರಿಂದ ನಮ್ಗೆ ಬೇರೆ ಇನ್ಯಾವ ಸಮಸ್ಯೆಗಳು ಇಲ್ಲ ಸರ್. ಸರ್, ಇಲ್ಲಿ ಒಂದು ವಿಶೇಷವಾಗಿ ನಾನು ಹೇಳಲೇಬೇಕು, ನಮಗೆ ಊಟ ಮಾಡೋಕ್ಕೂ ಬಡತನ ಅಷ್ಟು. ನಮ್ಮ ತಂದೆ ಟೀಚರ್ ಆದ್ರೆ ತೀರಾ ಬಡತನದಲ್ಲಿ ಬೆಳೆದ್ವಿ. ಅವಾಗ ಏನಾಯಿತು, ನಾವು ಕೂಲಿ ಮಾಡೋಕ್ಕೆ ಹೋಗೋದು, ಇನ್ನೊಂದು ಮಾಡೋಕ್ಕೆ ಹೋಗೋದು. ಆವಾಗ ವ್ಯವಸಾಯದ ಕೂಲಿ ಮಾಡೋಕ್ಕೆ ಹೋದಾಗ ನಮ್ಗೆ ಅದರ ಆಸಕ್ತಿ ಬಂತು, ಆ ಸಣ್ಣ ಮಕ್ಕಳಲ್ಲೇ ನಮಗೆ ಬಂದ್ಬಿಡ್ತು. ಅವಾಗ ನಾನು ಏನಾರು ಮಾಡಬೇಕು ಅನ್ನೋದು ಮನಸ್ಸಿಗೆ ಉಟ್ಕೊಂಡು ನಂತರ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರದ ಅನುಕೂಲ ಪಡ್ಕೊಂಡು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್. ಮತ್ತೆ ಈ ಕಡಕ್ನಾಥ್ ಕೋಳಿಗಳು ಸಾಮಾನ್ಯ ನೋಡಿದ್ರೆ ಕರಿ ಕೋಳಿ ಅಂತ ಹೇಳೋದು, ಅದು ಕಡಕ್ನಾಥ್, ಇವೆಲ್ಲನೂ ಸಾಕಾಣಿಕೆ ಮಾಡಬೇಕು ಅಂತ ನಿಮಗೆ ಹೇಗೆ ಅನಿಸ್ತು, ಎಲ್ಲಿ ಮಾಹಿತಿ ತಗೊಂಡ್ರಿ ಹೇಳಿ ಸರ್? ನಮ್ಮ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಸರ್, ಅದರಲ್ಲಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಮಾಡಿ ಅದನ್ನು ಸ್ವಲ್ಪ ಇದಾಯಿತು. ಆಮೇಲೆ ನಾವು ಪ್ರಾಕ್ಟಿಕಲಾಗಿ ಹೋಗಿ ನೋಡಿದೋ, ಮದ್ದೂರ್ ಹತ್ರ ಹೋಗಿ ನೋಡಿದ್ವಿ. ಅದು ಈ ಕಡಕ್ನಾಥ್ ಕೋಳಿ ನಮ್ಮ ನಾಟಿ ಕೋಳಿ ಇದೆ, ಅದಕ್ಕೇನು ಹೆಚ್ಚು ಶ್ರಮ ಏನಿರಲ್ಲ. ಆಮೇಲೆ ಬೇರೆ ಫೀಡ್ಸನ್ನು ಹೊರಗಡೆ ತಯಾರು ಮಾಡ್ಕೊಂಡು ಹಾಕೋ ಅವಶ್ಯಕತೆ ಇಲ್ಲ. ನಮ್ಮ ಮನೇಲಿ ಸಿಗುವಂಥ ರಾಗಿ, ಜೋಳ, ಮತ್ತೊಂದು ಇನ್ನೊಂದು, ಮತ್ತೆ ಈ ತೋಟದಲ್ಲಿ ಬೆಳೆಯತಕ್ಕಂಥ ಎಲ್ಲ ಹುಳ ಹುಟ್ಟು ತಿನ್ನುತ್ತೆ, ಹುಲ್ಲು ಸೊಪ್ಪು ಎಲ್ಲ ತಿನ್ನುತ್ತೆ, ಹಂಗಾಗಿ ನಮ್ಗೆ ಅದೇನು ಭಾರ ಅನ್ಸಲ್ಲ. ಸೊ ಅದು 100 ಕೋಳಿ ಮೇಲ್ ಸಾಕಿದ್ವಿ, ಅದೀಗೇನು ಮಾಡುತ್ತೆ, ಒಂದು 2 ಗಂಟೆವರೆಗೂ ಮೊಟ್ಟೆವರೆಗೂ ಕೂಡ ಹಾಕ್ತೀವಿ, ಆಮೇಲೆ ಬಿಟ್ಬಿಡ್ತೇವೆ. ಅದು ತೋಟದಲ್ಲೆಲ್ಲ ಮೇಕೊಂಡು ಬಂದು ಅದೇ 6 ಗಂಟೆಗೆ ಬಂದು ಕೂತ್ಕೊಳ್ಳುತ್ತೆ, ಚಡ್ಡೆಯಲ್ಲಿ ಬರುತ್ತೆ. ಈಗ ಅದು ಶಾರದಮ್ಮನವ್ರೆ ಮೇಯಕ್ಕೆ ಹೋಗುತ್ತೆ ತೋಟದೊಳಗಡೆ ಅಂತಿರಲ್ಲ, ಅಲ್ಲಿ ಎಲ್ಲರೂ ಹೋಗಿ ಮೊಟ್ಟೆ ಕೊಡ್ರಿ, ಏನು ಮಾಡೋದು? ಇಲ್ಲ ಸರ್, ಬಂದು ಇಲ್ಲೇ ಇಡ್ತಾವ ಸರ್. ಸರ್, ಮತ್ತೆ ಮಾಮೂಲಿ ಈ ಕೋಳಿಗಳಿಂದ ಸ್ಟ್ರಾಂಗ್ ಇರುತ್ತೆ ಸರ್, ಹುಳ ಹುಟ್ಟೆಗೂ ಇವು ಅಷ್ಟಾಗಿ ಎದುರೋದಿಲ್ಲ, ಹಾರ್ಬಿಡ್ತವೆ, ಜಂಪ್ ಮಾಡ್ತವೆ, ಮನೆ ಮೇಲವ್ರಿಗೂ ಹಾರ್ತವೆ. ಈಗ ನಿಮ್ಮ ತೋಟದಲ್ಲಿ ಉದುರುವಂತ ತೆಂಗಿನ ಮೊಟ್ಟೆ ಇವೆಲ್ಲ ಆಗ್ಬೋದು, ಇವೆಲ್ಲವನ್ನು ಕೂಡ ನೀವು ತ್ಯಾಜ್ಯವಾಗಿ ಬಳಸ್ತೀನಿ ಅಂತ ಹೇಳ್ತಾ ಇದ್ರಿ, ಹೇಗೆ ಅದನ್ನ ತೆಂಗಿನ ಮರದ ಬುಡಕ್ಕೆ ನೀವು ಮಲ್ಚಿಂಗ್ ಮಾಡ್ತೀರ ಹೇಗೆ ಸರ್? ಏನ್ ಮಾಡ್ತೀವಿ, ಸೋಗೆ, ಗುದ್ಮಟ್ಟೆ, ಕಾಯಿಮಟ್ಟೆ ಎಲ್ಲ ತೋಟದಲ್ಲೆಲ್ಲ ಸಣ್ಣ ಕತ್ತರಿಸ ಅಂಡ್ಬಿಟ್ಟಿದ್ವಿ ಸರ್, ಅದರಿಂದ ಅದು ತನ್ನಷ್ಟಕ್ಕೆ ತಾನೇ ಕರ್ಕೊಂಡು ಹೋಗ್ತದೆ, ನ್ಯಾಚುರಲ್ ಆಗಿ ಕರ್ಗೋಗುತ್ತೆ, ಅದರಿಂದ ಇನ್ಯಾವ ಸಮಸ್ಯೆನೂ ಇಲ್ಲ ಸರ್. ಈ ವಯಸ್ಸಿನಲ್ಲಿ ನಿಮಗೆ ಕೃಷಿಯಲ್ಲಿ ಒಬ್ಬರೇ ನಿರತರಾಗೋದು ಕಷ್ಟ ಅಂತ ಅನಿಸ್ತಿದೆ, ಆದ್ರೆ ಯಾರೆಲ್ಲ ನಿಮಗೆ ಸಹಾಯಕ್ಕೆ ಕೃಷಿಗಿದ್ದಾರೆ? ನನಗೆ 2 ಹೆಣ್ಮಕ್ಳಲ್ಲಿ ಒಬ್ಬಳು ಮಗಳು, ಕೊನೆ ಮಗಳು ಬೆಂಗಳೂರಿನ ಕೆಲಸದಲ್ಲಿದ್ದಾಳೆ. ಸೊ ಹಿರಿಯ ಮಗಳು, ಮೊಮ್ಮಕ್ಕಳಿಬ್ರು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿ ಅವರು ನಮಗೆ ಕೋಆಪ್ರೇಟ್ ಮಾಡ್ತಾರೆ. ನಮ್ದೇನು ಸಿಸ್ಟಮ್ ಅಂದರೆ, ಬೆಳಗ್ಗೆ 6-8 ಕಂಪಲ್ಸರಿ ಭೂಮಿ ಒಳಗಡೆ ತೋಟದೊಳಗಡೆನೆ ಇರ್ತೀವಿ, ಅದು ಕಂಪಲ್ಸರಿ ರೂಲ್ಸ್ ಮಾಡ್ದಂಗೆ ಮಾಡ್ಕೊಂಡಿದ್ದೀವಿ. ಮೊಮ್ಮಕ್ಕಳಲ್ಲಿ, ಮಗಳಾಗಲಿ, ನಮ್ಮ ಮಿಸ್ಸಸ್ ಆಗಲಿ ಎಲ್ಲರೂ ಭೂಮಿ ಒಳಗಿರ್ತೀವಿ 6-8. ಆಮೇಲೆ ಉಳಿದ ದಿನನಿತ್ಯ ಕೆಲಸಗಳಲ್ಲಿ ಅವ್ರವ್ರು ಕಾಲೇಜ್ಗೆ ಹೋಗ್ತಾರೆ, ಅವರು ಮಾಮೂಲಿ ಅಡುಗೆ ಊಟ ತಿಂಡಿ ಮಾಡ್ತಾರೆ, ತೋಟ ತಿರುಗಾಡ್ಕೊಂಡು ಮಾಡ್ಕೊಂಡು ದನ ಕರ ಕುರಿ ನೋಡಿಕೊಂಡು ಆರಾಮಾಗಿರ್ತೀವಿ ಸರ್. ಈಗ ಜೀವಾಮೃತಕ್ಕೆ ಹಸುಗಳು ಸಾಕಿದ್ದೀನಿ ಅಂತ ಹೇಳಿದ್ರಿ, ನಾಟಿ ಹಸುಗಳು? ನಾಟಿ ಹಸುಗಳು ಮತ್ತೆ ನಾಟಿ ಎಮ್ಮೆಗಳು ಸರ್. ನಾಟಿ ಎಮ್ಮೆಗಳು, ಎಷ್ಟು ಹಸುಗಳು ಇದ್ದಾವೆ, ಎಷ್ಟು ಎಮ್ಮೆಗಳು? ಹಸು 2 ಎಮ್ಮೆ ಇದೆ ಸರ್. 4. ಏನು ಕರವ ಮಾಡ್ತಾವ? ಕರವ ಮಾಡ್ತಾವ ಸರ್. ಈಗ ಅವೆಲ್ಲ ತೆನೆಯಾದಾಗ ಅಥವಾ ಗರ್ಭಧಾರಣೆಗೆಲ್ಲ ಅವಕ್ಕೆಲ್ಲ ಏನ್ ಮಾಡ್ತೀರಿ ನೀವು? ಸೊ ಇಲ್ಲೇ ಈಗ ಫೋನ್ ಕಾಂಟ್ಯಾಕ್ಟ್ ಇಂದ ಡಾಕ್ಟರ್ಗಳು ಬರ್ತಾರೆ, ಅದಕ್ಕೆಲ್ಲ ಈಟ್ ಕೊಡಿಸಿ ಮಾಡಿ ಎಲ್ಲ ಇಲ್ಲೇ ಮಾಡಿ ಹೋಗ್ತಾರೆ, ಅದನ್ನೇನು ತೊಂದರೆ ಇಲ್ಲ ಸರ್. ಅನುಕೂಲಗಳಿದೆ, ಈಗ ಸರ್ಕಾರನೂ ಅನುಕೂಲ ಮಾಡಿಕೊಟ್ಟಿದೆ. ನಾನೀಗ 30 ವರ್ಷ ಹಿಂದೆ ನಾನು ಕೃಷಿ ಹೊಂಡ ಮಾಡಿ ರೀಚಾರ್ಜಿಂಗ್ ಮಾಡಿದ್ದೀನಿ ಬೋರ್ವೆಲ್ಗಳಿಗೆಲ್ಲ. ಅಂದ್ರೆ ಎಷ್ಟು ಬೋರ್ಗಳು ಹಾಕ್ಸಿದಿರಿ, ಎಷ್ಟು ಇಂಚ್ ನೀರು ಬರ್ತಿದೆ ನಿಮ್ಗೆ? 13-14 ಬೋರ್ ಹಾಕ್ಸಿ ಎಲ್ಲ ಫೇಲ್ಯೂರ್ ಆಗಿದಾವೆ. ಈ 2 ಬೋರ್ಗೆ ಜೀವಂತವಾಗಿದ್ದಾವೆ. ರೀಚಾರ್ಜ್ ಸಿಸ್ಟಮ್ ಮಾಡಿದ್ವಿ ಸರ್. ಈಗ 2 ವಿರೂಪಾಕ್ಷ ಮೂರ್ತಿ ಅವರೇ, ಈಗ ನೀವು ನಿಮ್ಮ ತೋಟದಲ್ಲಿ ಏಲಕ್ಕಿ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ರದೇಶಕ್ಕೆ ಅದು ಅಷ್ಟು ಹೊಂದಾಣಿಕೆ ಆಗಲ್ಲ, ಆದರೂ ಕೂಡ ನಾನು ಪ್ರಯೋಗ ಮಾಡಿದೆ ಅಂತ ಹೇಳ್ತಾ ಇದ್ರೆ, ಹೇಳಿ, ಈ ಏಲಕ್ಕಿಯನ್ನ ಬೆಳಿಬೇಕು ಅನ್ನುವಂತಹ ಮಾಹಿತಿ ಆಗಲಿ ಮನಸ್ಸಾಗಲಿ ಯಾಕೆ ಬಂತು ನಿಮಗೆ? ಸರ್, ಈಗ ನಮ್ಗೇನು ಅಂದರೆ ಸಮಗ್ರ ಕೃಷಿ ಮಾಡಿ ಸಮಗ್ರ ಆದಾಯ ಪಡಬೇಕು ಅನ್ನೋ ಮನಸ್ಸನ್ನೇ ಬತ್ತು. ಈಗ ಏನಾಗಿದೆ, ತೆಂಗು ನಮ್ಮ ಕಮರ್ಷಿಯಲ್ ಕ್ರಾಪ್, ಮೇಜರ್ ಕ್ರಾಪ್ಸ್ ಅದು. ಅದರಲ್ಲಿ ನೆರಳಿದಿರೋದ್ರಿಂದ ನೆರಳಲ್ಲಿ ಏನೇನು ಬೆಳೆ ಇಡೋಕ್ಕೆ ಸಾಧ್ಯ ಇದೆ ಅಂತೇಳ್ಬಿಟ್ಟು ನಾನು ಸ್ಟಡಿ ಮಾಡಿದೆ. ಆಮೇಲೆ 16 ತೋಟಗಳು ಏಲಕ್ಕಿ ಬೆಳೆದಂಥ ತೋಟಗಳನ್ನ ತಿರುಗಾಡಿ ನೋಡಿದೆ. ಯಾವ್ಯಾವ ಊರಲ್ಲಿ ಹೋಗಿದ್ರೆ? ಸಕಲೇಶ್ಪುರ, ಅರಸೀಕೆರೆ, ಮತ್ತು ಈ ಬೈಲಸೀಮೆನಲ್ಲಿ ಅರಸೀಕೆರೆ ಸೈಡ್ ಬರುತ್ತೆ, ಅಲ್ಲೆಲ್ಲ ಬೆಳೆದಿದ್ರು ನೋಡಿದ್ದೆ. ಆಮೇಲೆ ಕೆಆರ್ಪೇಟೆ ಈ ಕಡೆ ಎಲ್ಲ ಹೋಗಿ ನೋಡಿದೆ. ಅಲ್ಲೆಲ್ಲ ನೋಡಿದಾಗ ಬೈಲಸೀಮೆಯಲ್ಲಿ ಬೆಳಿಬೋದಲ್ಲ ಅನ್ನೋ ಒಂದು ಮನೋಭೂಮಿಕೆ ಬಂತು. ಮತ್ತು ವಿಜ್ಞಾನಿಗಳನ್ನು ಮತ್ತು ಕೃಷಿ ಇಲಾಖೆನ ಸಂಪರ್ಕ ಪಡ್ಕೊಂಡೆ. ಅವರು ಮಾಡಿ ಎಲ್ಲ ನೋಡೋಣ, ನಮಗೋದ್ರ ಅನುಭವ ಕಡೆ ಬೈಲಸೀಮೆಯಲ್ಲಿ ಅಂದರು, ಪ್ರಯೋಗ ಮಾಡಿ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಹಂಗಾಗಿ ನಾನು ಅದನ್ನು ಮುತುವರ್ಜಿ ವಹಿಸಿ ಸಕಲೇಶ್ವರದಲ್ಲಿ ತಳಿನ ಆಯ್ಕೆ ಮಾಡಿ ತಗೊಂಡು ಬಂದು ನೆಟ್ಟು ಇದು ಮಾಡಿ ಈಗ ಹೋದ ವರ್ಷ ನಾನು ಪ್ರಯೋಗಕ್ಕಾಗಿ 300 ಗಿಡ ನೆಟ್ಟಿದ್ದೆ. ಮೊದಲನೇ ವರ್ಷನೇ ಒಂದು 60-70 ಕೆಜಿ ಬರ್ತು. ಕೊರೋನಾ ಬರಲಾಗ ರೇಟ್ ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ನಿಂತೋಗಿ ರೇಟ್ ಕಡಿಮೆ ಆಗಿತ್ತು. ಮಾರ್ಕೆಟಿಂಗ್ 1,500 1,700 ರೂಪಾಯಿಗೆ ಮಾರಾಟ ಮಾಡಿದೆ. ಅಡಿಷನಲ್ ಇನ್ಕಮ್ ಆಗಿ ನನಗೆ 70,000-80,000 ದುಡ್ಡು ಬರ್ತು. ಈ ವರ್ಷ 1,000 ಗಿಡ ಹಾಕಿದ್ದೀನಿ, 1 ಕ್ವಿಂಟಲ್ 2 ಕ್ವಿಂಟಲ್ ಏಲಕ್ಕಿ ಬರುತ್ತೆ. ಸೊ ಹೆಂಗೆ ಅಂದರೆ ಅಡಿಷನಲ್ ಇನ್ಕಮ್ ನನಗೆ ತೆಂಗು ಮತ್ತೊಂದು ಎಲ್ಲ ಬೆಳೆಗಳಿಗಿನ್ನ ಇದು ಬಹುಮುಖ್ಯವಾಗಿ ನನಗೆ ಕೈ ಹಿಡಿತದೆ. 1 ಕ್ವಿಂಟಲ್ 2 ಕ್ವಿಂಟಲ್ ಅಂದರೆ 2-3 ಲಕ್ಷ ದುಡ್ಡು ಬರುತ್ತೆ ನನಗೆ. ಅದಕ್ಕಿನ್ನ ರೈತನಿಗೆ ಇನ್ನೇನು ಬೇಕಾಗಿದೆ. ಅದು ಏಲಕ್ಕಿದು ಏನು ವಿಶೇಷ ಅಂದರೆ 50% ನೆರಳು ಬೇಕು, ಮತ್ತು ಹ್ಯುಮಿಡಿಟಿ ಅಂದರೆ ತಂಪು ವಾತಾವರಣ, ತೇವಾಂಶದ ವಾತಾವರಣ. ನಾವು ಇಡೀ ಎಲ್ಲ ಜಮೀನಲ್ಲೂ ಮರ ಗಿಡಗಳು ಬೆಳೆಸೋಣ, ತಂಪು ವಾತಾವರಣ. ಇದು ನಮ್ದು ಮಲೆನಾಡು ಕಣ್ಣಂಗೆ ಕಾಣುತ್ತೆ. ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿದಿರ ಜಮೀನಲ್ಲೆಲ್ಲ? ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ನಾವು ಏನ್ ಮಾಡಿದ್ರೆ ಪೈಪ್ ಮೇಲೆ ಇಟ್ಕೊಂಡು, ಈ ಗೌರ್ಮೆಂಟ್ ಅಲ್ಲಿ 10-5 ಗಂಟೆ ಹೆಂಗ್ ಕೆಲಸ ಮಾಡ್ತಾರೋ, ಕರೆಂಟ್ ಇರುವಾಗ ಮನೆ ಜನ ಪೈಪ್ ಇಟ್ಕೊಂಡು ಪ್ರತಿ ಗಿಡಕ್ಕೂ ಎಷ್ಟು ಬೇಕಷ್ಟು ನೀರು ವಾರಕ್ಕೊಮ್ಮೆ ಕೊಟ್ಕೊಂಡು ಹೋಗ್ತೀವಿ ಸರ್. ಈಗ ಪುನಃ ಏಲಕ್ಕಿ ಕೃಷಿ ಬಗ್ಗೆನೇ ಬರೋಣ. ಏಲಕ್ಕಿ ಕೃಷಿ ಆಸಕ್ತಿ ಇತ್ತು, ಈಗ 1,000 ಗಿಡ ಹಾಕಿದಿರಿ, ಹೇಳಿ, ಒಂದು ಏಲಕ್ಕಿ ಕೃಷಿಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಭೂಮಿ ಹದ ಮಾಡ್ಕೊಂಡಾಗ್ಬೋದು, ಆ ಹದದಿಂದ ಹಿಡಿದು ಅದನ್ನ ಸರಿಯಾದ ರೀತಿ ಬೆಳೆ ತಗೊಳ್ಳೋ ತನಕ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿ ಏಲಕ್ಕಿ ಕೃಷಿಯನ್ನು ಮಾಡಬೇಕು ಅಂತ? ಸರ್, ಏಲಕ್ಕಿ ಕೃಷಿ ಮಾಡಬೇಕಂದ್ರೆ ಮೊದಲನೇದಾಗಿ ನಮ್ಮ ಜಮೀನಿಗೆ 50% ನೆರಳು ಬೇನೋ ಅವಶ್ಯಕತೆ ಇದೆ ಏಲಕ್ಕಿ ಕೃಷಿಗೆ. ಅದಕ್ಕೆ ನಾವು ಮರ ಗಿಡಗಳನ್ನು ಬೆಳೆಸ್ಬೇಕು, ತೆಂಗಾಲಿ ಮಾವಾಲಿ ಇನ್ನೊಂದಲ್ಲಿ ಮರಗಳ ಫಸ್ಟ್ ಬೆಳೆಸ್ಕೊಳ್ಬೇಕು. ಆಮೇಲೆ ನಮ್ಮ ವಾತಾವರಣಕ್ಕೆ ಬಟರ್ ಫ್ರೂಟ್ ಬೆಳೀತದೆ, ಅದರೂ ಆದಾಯ ಬರುತ್ತೆ, ಅದು ನೆರಳು ಸಿಗುತ್ತೆ. ಫಸ್ಟು ಈ ಥರ ನೆರಳು ಬರೋಂಗೆ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಭೂಮಿನ ಸಾವಯವ ರೀತಿನೆಲ್ಲ ಇದು ಮಾಡಬೇಕು, ಅದಕ್ಕೆ ಯಾವುದೇ ವಿಷ ಉಣ್ಸಕ್ಕೆ ಹೋಗ್ಬಾರ್ದು. 1.5 ಅಡಿ ಅಗಲ, 1.5 ಅಡಿ ಉದ್ದ, 1 ಅಡಿ ಆಳ ತೋಡ್ಬಿಟ್ಟು ಅದಕ್ಕೆ ತರಗೆಲೆ ತುಂಬಬೇಕು. ಕೋಳಿ ಗೊಬ್ಬರ, ಮನೆ ತಿಪ್ಪೆ ಗೊಬ್ಬರ ಎಲ್ಲ ತುಂಬಿ ಮತ್ತು ಜೀವಾಮೃತ 1 ಲೀಟ್ರ್ ಊದು. 1-3 ತಿಂಗಳ ಮುಂಚೆನೇ ಅದು ಊದು ಸರಿ ಮಾಡ್ಕೊಂಡು 6 ಅಡಿಗೊಂದಂತೆ ನೆಡಬೇಕು. 8 ಅಡಿ ಆಗಲ್ಲ, 6 ಅಡಿಗೆ ಅವನ್ನ ನೆಟ್ಕೊಂಡು ಹೋಗ್ಬೇಕು. ಆಗ ಅದು 3 ತಿಂಗಳು ಕೊಳೆಸಿದ ನಂತರ, ಸೊ ಮೇ ಜೂನ್ಗೆಲ್ಲ ಗಿಡ 8 ಅಡಿ ಆಗಲ್ಲ ಅಂತಂದ್ರೆ ಸಾಲಿನ ಸಾಲಿಗೆ ಸೊ ಉದ್ದ ಗಿಡಕ್ಕೆ 6 ಅಡಿ 6 ಅಡಿ ನೆಟ್ಕೊಂಡು ಹೋಗಿ ಆಮೇಲೆ ಅದನ್ನ ಏಪ್ರಿಲ್ ಮೇನಲ್ಲೇ ನೆಡಬೇಕು. ಬಾಕಿ ಅಂತ ಮಳೆ ಮುಂಗಾರು ಟೈಮಲ್ಲೇ ಬೆಳಬೇಕು. ಈಗ ನೆಟ್ಟಾಗ ಅದರಲ್ಲಿ ಜಾತಿ ಇಂಪಾರ್ಟೆಂಟು. ಎಲ್ಸೂರ್ ಅಂತ ಬರುತ್ತೆ, ಸೆಂಟರ್ ಸ್ಪೈಸ್ ಬೋರ್ಡ್ ಇದೆ, ಎಲ್ಲರೂ ಬುಕ್ ಮಾಡೋದು. ಪ್ರೈವೇಟ್ ನರ್ಸರಿಗಳಿದ್ದಾವೆ. ನೆಲ್ಲಾಣಿ ಗೋಲ್ಡ್ ತಂದು ನಮ್ಮ ವಾತಾವರಣಕ್ಕೆ ಬೆಳುತ್ತೆ. ಮಲ್ನಾಡ್ ಒನ್ ಅಂತ ಅದು ಬರುತ್ತೆ, SKP-14 ಅಂತ ಬರುತ್ತೆ, ಅದು ಬರುತ್ತೆ. ರೈತರು ಆಸಕ್ತಿಯಿಂದ ಬೆಳೆದ್ರೆ ಖಂಡಿತಲ್ಲೂ ಏಲಕ್ಕಿನಲ್ಲಿ ನಮ್ಮ ಬೈಲಸೀಮೆಯಲ್ಲಿ ಸಕ್ಸಸ್ ಆಗ್ತೀವಿ ಸರ್. ಅದರಲ್ಲಿ ಅನುಮಾನನೇ ಇಲ್ಲ. ಅಂದ್ರೆ ಅದಕ್ಕೆ ಬೇಕಾದಂತ ಸೂಕ್ತ ವಾತಾವರಣ ನಾವೇ ಒದಗಿಸ್ಬೇಕು, ನಾವೇ ನಿರ್ಮಾಣ ಮಾಡ್ಕೋಬೇಕು. ಅದಕ್ಕೆ ಯಾವ ಹಂತದಲ್ಲಿ ಅದಕ್ಕೆ ಪೋಷಕಾಂಶಗಳನ್ನ ಅಂದ್ರೆ ಸಾವಯವ ಗೊಬ್ಬರವನ್ನ ಜೀವಾಮೃತ ಆಗ್ಬೋದು ಯಾವ್ಯಾವ ಹಂತದಲ್ಲಿ ನೀಡಬೇಕು ಅಂತ ಹೇಳಿ ಸರ್. 3 ತಿಂಗಳವರೆಗೂ ಯಾವ ಗೊಬ್ಬರ ಮತ್ತೊಂದು ಇನ್ನೊಂದು ಏನು ಕೊಡುವ ಅವಶ್ಯಕತೆ ಮುಂಚೆಲೆ ಸೇರಿಸಿದ್ರೆ ಅದರ ಅವಶ್ಯಕತೆ ಇಲ್ಲ ಸರ್. ಅದು ಕಾಂಡ ಒಡೆಯಕ್ಕೆ ಶುರುವಾಗುತ್ತೆ. ಸೊ ಆ ಕಾಂಡ ಒಡೆಯಕ್ಕೆ ಶುರು ಆದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಜೈವಿಕ ಗೊಬ್ಬರ. ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಕೃಷಿ ಇಲಾಖೆನಲ್ಲಿ ಜೈವಿಕ ಗೊಬ್ಬರಗಳು ಸಿಗ್ತದೆ. ಅದನ್ನ 1 KG ಗೊಬ್ಬರಕ್ಕೆ 1 KG ಜೈವಿಕ ಗೊಬ್ಬರನ ಬೆರೆಸ್ಬಿಟ್ಟು 11 ದಿವಸ ಕೊಳಿಸ್ಬಿಟ್ಟು ನಂತರ ಅದಕ್ಕೆ 1/2 KG ಅಥವಾ 1/4 KG ಕೊಟ್ಕೊಂಡು ಹೋಗ್ಬೇಕು. ಪ್ರತಿ ಗಿಡಕ್ಕೆ ಕೊಟ್ಕೊಂಡು ಹೋಗ್ಬೇಕು. ಆ ನಂತರ ನಮ್ಮಲ್ಲಿ ಅದಕ್ಕೇನಾರ ಒಂದು ರೋಗ ರುಜಿನ ಕಾಣಿಸ್ಕೊಳ್ಳುವಂತ ಸಂದರ್ಭ ಬಂದ್ರೆ 5 KG ಕಾಂಗ್ರೆಸ್ಗಳ ಸೊಪ್ಪು, 5 KG ಸೀತಾಫಲದ ಎಲೆ, 5 KG ಬೇವಿನ ಎಲೆ, ಮತ್ತೆ ಎಕ್ಕದ ಎಲೆ 1-4 KG ಶುಂಠಿ, ಮತ್ತೆ ಬೆಳ್ಳುಳ್ಳಿ ಇಷ್ಟನ್ನು ಒಂದು ಪಾತ್ರೆಲಿ ಬೇಯಿಸ್ಬಿಟ್ಟು ಆ ನೀರನ್ನು ಸೋಸಿಸ್ಕೊಂಡು ತಗೊಂಡು ಹಸಿಮೆಣಸಿನ್ಕಾಯಿ ಹಸಿರುಮೆಣಸಿನ್ಕಾಯಿ ಬೇಕಾಗಿಲ್ಲ ಇಷ್ಟು ಹಾಕೊಂಡು ನಾವು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡಿದರೆ ಅದರಲ್ಲಿ ಯಾರೋ ಸಣ್ಣ ಪುಟ್ಟ ಹುಳ ದೋಷಪರ್ಶ ಮತ್ತು ರೋಗ ರುಜಿನ ಬರೋ ಸಂದರ್ಭ ಇದ್ದರೆ ಅದೆಲ್ಲ ಅವಾಯ್ಡ್ ಆಗುತ್ತೆ. ಅದನ್ನು 2 ತಿಂಗಳಿಗೊಮ್ಮೆ ಹೊಡ್ಕೊಂಡು ಹೋದ್ರೂ ಸಾಕು ಸರ್. ಅಂದರೆ ರೋಗ ಅಂದರೆ ಏನು ರೋಗಗಳು ಬರ್ಬೋದು? ಕಾಂಡ ರೋಗ ಬರುತ್ತೆ. ಆ ಇದಕ್ಕೆ ಇದು ಮಾಡ್ಕೊಂಡು ಹೋದರೆ ಮತ್ತಿನ್ಯಾವುದು ಕಾಣಿಸ್ಕೊಳ್ಳೋಕ್ಕಲ್ಲ. ಬಟ್ 2 ತಿಂಗಳಿಗೊಮ್ಮೆ ಸ್ಪ್ರೇ ಮಾಡ್ಕೊಂಡು ಹೋದರೆ ಅತ್ಯುತ್ತಮ. ಯಾವ ಕಾಂಡಕೊರೆ ರೋಗ ಮತ್ತೊಂದಿನ ಬರೋದಿಲ್ಲ. ಅದಕ್ಕಿಂತ ಮಿಗಿಲಾಗಿ ನಾವು ಯಾವುದೇ ಕುಡ್ದ ರಾಸಾಯನಿಕ ಗೊಬ್ಬರ ಮಾಡಬಾರ್ದು. 3 ತಿಂಗಳು ಕಳೆದ ನಂತರ ತಿರ್ಗ ಒಮ್ಮೆ ಇನ್ನೊಮ್ಮೆ ಎರೆಹುಳು ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಕೊಟ್ಕೊಂಡು ಹೋದ್ರು ಸಾಕು ಸರ್. ನೀರಿನ ನಿರ್ವಹಣೆ ವಾರಕ್ಕೊಮ್ಮೆ ಕೊಟ್ಟರು ಸಾಕು. ಇದೇನಾಗಿದೆ, ಒಂದು ಗಿಡಕ್ಕೆ ಡೈಲಿ 1/2 ಲೀಟರ್ ನೀರು ಸಾಕು. ಅಂದ್ರೆ ವಾರಕ್ಕೊಮ್ಮೆ ನೀರು ಕೊಟ್ಟರೆ ಒಂದು ಅದು ತೇವಾಂಶ ಅದು ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೂ ಹನಿ ನೀರಾವರಿ ಮಾಡಬಹುದು? ಮಾಡಬಹುದು, ಖಂಡಿತವಲ್ಲೂ ಮಾಡಬಹುದು ಹನಿ ನೀರು ಮಾಡ್ಕೊಂಡು. ಅದಕ್ಕಿಂತ ಮಿಗಿಲ ನೀವು ಟೈಮ್ ಸ್ಪೇರ್ ಮಾಡಿ ಎಲ್ಲ ಮಾಡ್ತೀನಿ, ಪೈಪ್ನಲ್ಲಿ ಎಷ್ಟು ಬೇಕು ಆ ಗುಣಿಗೆ ಆಯಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಅತ್ಯುತ್ತಮವಾದ ವಿಧಾನ ಸರ್. ಮತ್ತೆ ಅದು ಹೂವು ಕಟ್ಟುವ ಸಂದರ್ಭ 1 ವರ್ಷಗಂಟ ಬರಲ್ಲ, ಮೊದಲನೇ ವರ್ಷ ಕಡಿಮೆ ಪ್ರಮಾಣದಲ್ಲಿ ಹೂವಾಗುತ್ತೆ. ಆ ಹೂವಾದಾಗ ಏನ್ ಮಾಡಬೇಕು? 9 ತಿಂಗಳು ಹೂ ಬಿಡುತ್ತಾ? ಇಲ್ಲ, 1 ವರ್ಷಕ್ಕೆ 10 ತಿಂಗಳು 11 ತಿಂಗಳು ಬೇಕು ಸರ್ ಹೂವಾಗುತ್ತೆ. ಆ ಹೂವ ಟೈಮ್ ಮೇಲೆ ಫೆಬ್ರವರಿ ಮಾರ್ಚ್ ಅಲ್ಲಿ ಚೆನ್ನಾಗಿ ಹೂವಾಗುತ್ತೆ. ಅವಾಗ ತಿರ್ಗಾ ಏನ್ ನಾವು ಗೊಬ್ಬರ ಕೊಡ್ಬೇಕು? ಅದಕ್ಕೆ ಸಾವಯವ ಗೊಬ್ಬರನೇ ಕೊಡ್ಬೇಕು. ಬಿಡಿಸುತ್ತ ಉದುರಿಸೋದಿಲ್ಲ, ಭೂಮಿನ ಸ್ವಲ್ಪ ಮಗ್ಲು ಮಾಡಿ ಕೆದಕ್ಬಿಟ್ಟು ಅದಕ್ಕೆ ಸಾವಯವ ಗೊಬ್ಬರ ಕೊಟ್ಟು ಅದು ಮಣ್ಣು ಮುಚ್ಚಿದ್ರೆ ಸಾಕು ಸರ್. ಅಲ್ಲಿಗೆ ಒಂದು ಫಲ ಬರುತ್ತೆ, ಆ ಹೂವಾಗುತ್ತೆ. ಒಂದು 3 ತಿಂಗಳಿಗೆ ಅದ್ರ ಕಾಯಿ ಸ್ಟಾರ್ಟ್ ಆಗುತ್ತೆ. ಅದು ಹಣ್ಣಾದಂಗೆ ಹಣ್ಣಾದಂಗೆ ಬಿಡಿಸ್ಕೊಂಡು ಶೇಖರಣೆ ಮಾಡಿ ಒಣಗಿಸಿಟ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೋಬೋದು ಸರ್. ವರ್ಷಕ್ಕೊಂದು ಬೆಳೆ. ಸೊ 1 ಇಯರ್ ಆದ್ರೆ ತಿರ್ಗಿ ಅದೇ ನಾವು ಮಾಮೂಲಿ ಪದ್ಧತಿ ಅಳವಡಿಸ್ಕೋಬೇಕು. ಅದೇ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಗೊಬ್ಬರನ ಹಾಕ್ಬೇಕು. ನೀರನ್ನ ಅದವಾಗೆ ಕೊಟ್ಕೊಂಡು ಪ್ರತಿ ವಾರನು ಅದಕ್ಕೆ ನೋಡಿಕೊಂಡು ಇಂಡಿವಿಜುವಲ್ ಆಗಿ ಕೊಡಬೇಕು. ಆಮೇಲೆ ಕಾಂಡ ಕೊರೆಯ ಹುಳ ಬೇಗ ಬೀಳುತ್ತೆ, ಅದಕ್ಕೆ ನಾನು ಹೇಳಿದ ಔಷಧಿನ ಅದನ್ನ 2 ತಿಂಗಳಿಗೊಮ್ಮೆ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಸಾಕು ಸರ್. ಈಗ ಮತ್ತೊಂದು ಏನಂದ್ರೆ ಈ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಿ ಆಗ್ಬೇಕು. ಈ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸಬೇಕು ಅಂದ್ರೆ ನಿಮ್ಮ ಜಮೀನಲ್ಲಿ ಜೇನು ಹುಳುಗಳು ಓಡಾಡ್ತಾವ ಚೆನ್ನಾಗಿ ಇದಾವ ಸರ್? ಈಗ ನಮ್ಮ ಗೌರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಧನ ಕೊಟ್ಟು ಜೇನು ಪೆಟ್ಟಿಗೆನ ಕೊಡ್ತಾರೆ. ಅದನ್ನ ನಾವು ಪೆಟ್ಟಿಗೆನ ಒಂದು 3-4 ತಂದು ಮಡಿಕೊಂಡು ಸಾಕ್ತಾ ಇದೀವಿ. ಅದು ಜೇನುನೊಣ ನಮ್ಮ ತೆಂಗು ಮತ್ತೆ ಯಾಲಕ್ಕಿಗೆ ಪಾಲಿನೇಷನ್ ಮಾಡುತ್ತೆ. ಅದರಿಂದ ಬೆಳೆ ಫೇಲ್ಯೂರ್ ಆಗಲ್ಲ, ಒಳಿ ಉದುರಲ್ಲ, ಮಾಡಲ್ಲ, ಚೆನ್ನಾಗಿ ಯಾಲಕ್ಕಿನೂ ಚೆನ್ನಾಗಿ ಫಲ ಕಚ್ಚುತ್ತೆ ಸರ್. ಯಾವುದೇ ರೈತ ಅಲ್ಲಿ ಜೇನು ಸಾಕಾಣಿಕೆ ಮಾಡಿದ್ರೆ ಮಾತ್ರ ಅವನಿಗೆ ಅತ್ಯುತ್ತಮವಾದ ಒಂದು ಪ್ರತಿಫಲ ಬರುತ್ತೆ ಸರ್. ಅಲ್ಲ, ಜೇನು ಸಾಕಾಣಿಕೆ ಅಂದ್ರೆ ಇವರೆಲ್ಲ ಔಷಧಿ ಸಿಂಪರಣೆ ಮಾಡ್ಬಿಟ್ಟು ಜೇನಲ್ಲಿ ಕೂರ್ತವೆ. ಅದು ಬಹುಮುಖ್ಯ. ಸೊ ನಾವು ಈಗ ಸಾವಯವ ಕೃಷಿ ಮತ್ತೆ ಜೈವಿಕವಾದಂತ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಮಾತ್ರ ಸಕ್ಸಸ್ ಆಗ್ತದೆ, ಇಲ್ಲ ಅಂದ್ರೆ ಆಗಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ ಸೈನ್ಸ್, ಭಾರತೀಯ ತೋಟಗಾರಿಕಾ ವಿಜ್ಞಾನ ಸಂಸ್ಥೆ ಹೆಸರುಗಟ್ಟಲಿದೆ. ಅವ್ರದ್ದು ಬ್ರಾಂಚ್ ಬಂದು ಮಡಿಕೇರಿನಲ್ಲಿ ಚಟ್ಟಳ್ಳಿಲಿದೆ. ಅವರು ಇದನ್ನ ಮಾಡಾಗಲ್ಲ ಅಂತ ಕಂಡುಹಿಡಿದಿದ್ದಾರೆ. ಅದು ಏನು ವಿಶೇಷ ಅಂತಂದ್ರೆ, ಗಿಡ ಹೆಣ್ಣು ಮತ್ತು ಗಂಡು ಗಿಡ ಇರುತ್ತೆ, ಪಾಲಿನೇಷನ್ ಮಾಡಬೇಕು ಒಂದು. ಆಮೇಲೆ ಅದರದ ಗಿಡ ಒಂದು ಸಾರಿ ನೆಟ್ಟರೆ 3 ತಿಂಗಳಿಗೆ ಫಲ ಸ್ಟಾರ್ಟ್ ಆಗುತ್ತೆ, 1 ವರ್ಷ ಫಲ ಕೊಡುತ್ತೆ. ಇದೇ ಮಧುಮೇಹ ಅನ್ನೋದು ಶುಗರ್ ಕಾಯಿಲೆ ಅನ್ನೋದು ಕಾಮನ್ ಆಗಿದೆ. ಈಗ ಹಳ್ಳಿಲಿ ರೈತರಿಗೂ ಕೂಡ ಅದು ಅಳವಡಿಸ್ಕೊಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, IHR ತಗೊಬಂದು ಗಿಡನ ತಗೊಬಂದು ನೆಟ್ಟು ಅದು 200 ರೂಪಾಯಿಂದ 300 ರೂಪಾಯಿ KG ಇದೆ ಮಾರ್ಕೆಟ್ಗಳಲ್ಲಿ. ಬಟ್ ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ 100 ರೂಪಾಯಿ KG ಹಂಗೆ ಇಡೀ ನಮ್ಮ ಲೋಕಲ್ ರೈತರಿಗೆ ಪಾಂಪ್ಲೇಟ್ಸ್ ಓಡಿಸಿ ಸೊ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ 100 ರೂಪಾಯಿ KG ಹಿಂಗೆ ಕೊಟ್ಟು ಅವ್ರಿಗೆ ಎಷ್ಟೋ ಜನ ತುಂಬ ಹುಷಾರಾಗಿದ್ದಾರೆ. ಎಲ್ಲ ರೈತರು ಕೂಡ ಮನೆಗೆ 2 ಗಿಡ ಹಾಕೊಂಡ್ರೆ ಸಾಕು, ಶುಗರ್ ಕಾಯಿಲೆ ಇರಲಿ ಇಲ್ಲದಲ್ಲ ಅದನ್ನು ತಗೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಒಂದು ಇದು ಬರುತ್ತೆ. ಇದನ್ನು ಒಂದು ವಿಶೇಷವಾಗಿ ಮಾಡಿದ್ವಿ ಸರ್. ಎಷ್ಟು ಗಿಡ ಬೆಳೆದಿದ್ದೀರಿ? 150 ಬಳ್ಳಿ ಹಾಕಿದ್ವಿ ಸರ್. ಹೌದಾ? 150 ಗಿಡ ಇದೆ. 150 ಬಳ್ಳಿ ಯಾರು ಎಲ್ಲಿಗೆ ಹಪ್ಸಿದ್ದೀರಿ? ಸೊ ಎಲ್ಲ ತಂತಿ ಕಮ್ಮ ನೆಟ್ಟು ತಂತಿ ಹಾಕಿ ಅದಕ್ಕೆ ನೆಪ್ಸಿದ್ವಿ ಸರ್. ಈಗ ಯಾರು ಆದರೂ ಬಿತ್ತನೆ ಬೀಜ ಬೇಕು ಅಂದ್ರೆ ಬಿತ್ತನೆ ಬೀಜ ಕೊಡ್ತೀರ ಅವ್ರಿಗೆ ಗಿಡ ಬೆಳೆಸ್ಕೊಳ್ಳೋದಕ್ಕೆ? ಕೊಡ್ತೀವಿ ಸರ್, ಕೊಡ್ತೀವಿ. ಸೊ ಅದಕ್ಕಿಂತ ಮಿಗಿಲೇ ನಾವು ಪ್ರಾಪರ್ ಡೈರೆಕ್ಷನ್ ಕೊಡ್ತೀವಿ, ಇಂಥ ಕಡೆನೆ ಸಿಗುತ್ತೆ, ನೀವು ಅಲ್ಲೇ ಹೋಗಿ ಅಡ್ವಾನ್ಸ್ ಬುಕ್ ಮಾಡಿ ತಗೊಂಡು ಬಂದು ಬೆಳೆಸಿ. ಅದರಿಂದ ರೈತನ ಆದಾಯ 4 ಕಾಸು ಈ ವರ್ಷ ನೋಡಿ ಏನಿಲ್ಲ ಅಂದ್ರೆ 15,000-20,000 ಬಂದಿದೆ 1 ವರ್ಷಕ್ಕೆ. ಅದ್ರ ಇನ್ನು ಎಷ್ಟು ಕುಂಟೆಲ್ ಹಾಕಿದ್ರಿ? ಒಂದು 3-4 ಕುಂಟೆ ಅಷ್ಟೇ ಸರ್, ಜಾಸ್ತಿ ಏನಿಲ್ಲ. ಬೇರೆ ಇನ್ನೇನು ತರಕಾರಿಗಳನ್ನ ನೀವು ಬೆಳೆಯೋದು ಅಥವಾ ಮನೆ ಉಪಯೋಗಕ್ಕೆ? ಮನೆ ಉಪಯೋಗ ಎಲ್ಲಾನು ಬೆಳೆ, ಸೊಪ್ಪು, ಬೀನ್ಸು. ಹೇಳಿ ಶಾರದಮ್ಮ ಅವರೇ, ಏನೇನು ಮಾಡಿದ್ರಿ ಹೇಳಿ. ಮಾಡ್ಕೊಂಡಿದೀವಿ ಸರ್. ಆಮೇಲೆ ಪಾಲಕ್ ಸೊಪ್ಪು, ಸಬ್ಬಸ್ಗೆ, ಕೊತ್ತಂಬರಿ, ಅದು ನಮಗ್ ಬೇಕಾದ ನಾವೇ ಬೆಳ್ಕೋತೀವಿ ಸರ್. ಮಾರದ ಮಾರೋ ಅಷ್ಟು ಅವರಿವರು ಬರ್ತಾರೆ, ಅವ್ರಿಗೆ ಸ್ವಲ್ಪ ಕೊಡ್ತೀವಿ, ನಾವು ಸ್ವಲ್ಪ ಬಳಸ್ಕ ಸಾಕ ಸರ್, ಹೆವಿ ಮಾಡಕ್ಕೆ ಅದು ಆಗೋದಿಲ್ಲ. ಈಗ ಎಲ್ಲ ರೀತಿಯ ಹಣ್ಣು ಮತ್ತೆ ತೋಟಗಾರಿಕೆ ಬೆಳೆಯನ್ನ ಮಾಡಿದಿರಿ, ನಿಮ್ಮ ಆಹಾರಕ್ಕೆ ಬೇಕಾದಂತ ಭತ್ತ ರಾಗಿ ಜೋಳ ಈ ತರದ್ದು ಬೇಕಾಗುತ್ತಲ್ಲ, ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡಿದಿರಿ ಹೇಳಲೇಲ್ವಲ್ಲ ಸರ್? ರಾಗಿನ ನಾವೇ ಸ್ವಂತ, ಇದೆಲ್ಲೆಲ್ಲೇ ಬೇರೆ 2 ಎಕರೆ ಹೊಲ ಇದೆ, ನಾವೇ ಬೆಳೆದಿದ್ದೀವಿ. ವರ್ಷಕ್ಕೆ 20-25 ಕ್ವಿಂಟಲ್ ಬೆಳ್ಕೊಳ್ತೀವಿ. ಸೊ ಅದನ್ನ ನಾವು ಆಗಷ್ಟು ಮಡಿಕೊಳ್ತೀವಿ, ಮೆಚ್ಚ ಅದನ್ನ ನೆಕ್ಸ್ಟ್ ಇಯರ್ ಮಾರ್ತೀವಿ, ಮುಂದಿನ ಬೆಳೆ ನೋಡ್ಕೊಂಡು ಮಾರಾಟ ಮಾಡ್ತೀವಿ. ಭತ್ತ ಬೆಳೆಯೋದಿಲ್ಲ. ಸೊ ಭತ್ತಕ್ಕೆ ಏನು ಮಾಡಿದ್ದೀವಿ ಅಂದರೆ ಹೊರಗಡೆಯಿಂದ ತಗೊಳ್ತೀವಿ, ಭತ್ತ ತಂತೀವಿ ಅಥವಾ ಅಕ್ಕಿನ ಏನೋ ತಗೊಂಬಂದು ನಾವು ಫುಲ್ಫಿಲ್ ಮಾಡ್ಕೊಳ್ತೀವಿ ಸರ್. ಈಗ ಸಾಮಾನ್ಯವಾಗಿ ತೋಟ ಅಂದರೆ ಅಡಿಕೆ ಮತ್ತು ತೆಂಗು ಅಂತಂದೆ, ಅಡಿಕೆ ವಿಚಾರನೇ ಹೇಳಿದ್ವಲ್ಲ ನೀವು ಸರ್. ಇಲ್ಲಿ ಅಡಿಕೆ ನಮ್ಮದು ಹ್ಯುಮಿಡಿಟಿ ತುಂಬ ಹಾಟ್ ಇದೆ, ತುಂಬ ಬಿಸಿ ವಾತಾವರಣ ಇರೋದ್ರಿಂದ ನಮಗೆ ಇಲ್ಲಿ 40 ಗಿಡ ಇದ್ದೋ ಸ್ವಲ್ಪ ಅದು ಸರಿ ಅನ್ನಿಸ್ತಿಲ್ಲ, ಹಂಗಾಗಿ ನಾವು ತೆಗೆಸಾಕ್ಬಿಟ್ಟು ಸರ್. ಇಲ್ಲಿ ಅಡಿಕೆ ನಮ್ಮ ವಾತಾವರಣಕ್ಕೆ ಬರೋದು ಕಷ್ಟ ಇದೆ, ಅದಕ್ಕೆ ಪಶ್ಚಿಮದ ಬಿಸಿಲು ಬೀಳಬಾರ್ದು. ಸೊ ಮತ್ತೆ ಅದಕ್ಕೆ ತೇವಾಂಶ ಜಾಸ್ತಿ ಬೇಕು, ಹಂಗಾಗಿ ಅಡಿಕೆ ಬೆಳೆದು ತೆಗೆದಾಕ್ಬಿಟ್ಟಿದ್ದೀವಿ. ತೆಂಗಿನ ಹಾಗೆ ಕಾಯಾಗೆ ಕೊಡ್ತೀರಾ, ಕೊಬ್ಬರಿ ಮಾಡ್ಕೊಡ್ತೀರಾ? ಕೊಬ್ಬರಿ ಮಾಡ್ತೀವಿ, ಒಂದೊಂದು ಟೈಮ್ ರೇಟ್ ಇದ್ರೆ ಕಾಯಿನೂ ಮಾರ್ಬಿಟ್ಟು. ಎಳ್ನೀರು? ಎಳ್ನೀರು ಮಾರಲ್ಲ ಸರ್, ಮಾರಲ್ಲ. ಯಾಕೆಂದ್ರೆ ಮರಗಳು ನಂಜಾಗುತ್ತೆ, ಅದನ್ನ ಎಳ್ನೀರು ಮಾರಲ್ಲ. ಆದ್ರೆ ಎಷ್ಟೋ ಜನ ಬೇಗ ಹಣ ಬೇಕು ಅಂದ್ಬಿಟ್ಟು ಎಳ್ನೀರನ್ನೇ ಕೊಟ್ಬಿಡ್ತಾರಲ್ಲ, ತಪ್ಪು ಸರ್. ಅದು ತಪ್ಪು. ಈಗ ರೈತರಲ್ಲೂ ಆ ಒಂದು ಇದೆಯಲ್ಲ, ಕೊಟ್ಟ ಸಿಕ್ಕಷ್ಟಕ್ಕೆ ಮೊದಲು ದುಡ್ಡು ನೋಡೋಣ ಅನ್ನೋ ಮನೋಭಾವನೆ ಇದೆಯಲ್ಲ. ಈಗೇನು ಅಂದ್ರೆ ನಮ್ಮ ಜನಕ್ಕೆ ಈ ದುಡ್ಡು ಎಷ್ಟು ಬೇಗ ಸಿಗುತ್ತೆ ಅಷ್ಟು ಬೇಗ ಅದನ್ನ ಡಿಸ್ಪರ್ಸ್ ಮಾಡ್ಬಿಡ್ಬೇಕು ಅನ್ನೋ ಮನೋಭಾವ. ಕಾಯುವ ತಾಳ್ಮೆ ಇಲ್ಲ, ತಾಳ್ಮೆ ಇಲ್ಲ. ಆಮೇಲೆ ವ್ಯವಸಾಯದಲ್ಲಿ ಟಾಲರೆನ್ಸ್ ಬಲ್ ಮುಖ್ಯ ಸರ್. ಈಗ ಏನಾಗಿದೆ ಯಂಗ್ಸ್ಟರ್ಸ್ ಅಲ್ಲಿ ಈಗ ಹಾಕ್ಬೇಕು ದೋಚ್ಕೋಬೇಕು ದುಡ್ಡನ್ನ ನಮ್ಮ ಅಭಿಪ್ರಾಯ ಬಂದಿದೆ. ಹಂಗ ದೇಶದ ರೈತನ ಸ್ಥಿತಿ ಮತ್ತೆ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ. ಸೊ ತಾಳ್ಮೆ ಇಟ್ಕೊಂಡು ವ್ಯವಸಾಯದಲ್ಲಿ ಸಾವಯವ ಕೃಷಿನೇ ಅವಲಂಬಿಸ್ಕೊಂಡು ಮಾಡಿದ್ರೆ ರೈತಲ್ಲ ಒಂದಲ್ಲ ಒಂದ್ ದಿವಸ ಮೇಕೆದ್ದೇಳಕ್ ಸಾಧ್ಯತೆ ಇದೆ, ದೇಶನೂ ಅಭಿವೃದ್ಧಿ ಆಗಕ್ ಸಾಧ್ಯ ಇದೆ ಸರ್. ಖರ್ಚು ಕಡಿಮೆ ಆಗುತ್ತಲ್ಲ. ಹೌದು, ಖಂಡಿತಲ್ಲಿ ಖರ್ಚು ಕಡಿಮೆ ಅಂದ್ರೆ ಈಗ ಏನಾಗಿದೆ ಭೂಮಿ ವಿಷ ಉಣಿಸ್ಬಿಟ್ಟಿದೀವಿ. ಈಗ ಅದನ್ನ ತಕ್ಷಣ ಈಗ ಪಕ್ಕನ ಏನ್ ಮಾಡ್ತಾನೆ, ಮೆನ್ಯೂರ್ ಹಾಕ್ತಾನೆ, ಅಂಗಡಿ ಗೊಬ್ಬರ ಹಾಕ್ತಾನೆ, 10 ಪಲ್ಲ ರಾಗಿ ಬೆಳಿತಾನೆ. ನಾನು ಸಾವಯವ ಕೃಷಿಗೆ ಹೋಗ್ತೇನೆ, 1 ಪಲ್ಲ ರಾಗಿ ಬೆಳೆಕಾಗಲ್ಲ. ಆದ್ರೆ ತಾಳ್ಮೆ ಇಟ್ಕೊಂಡು ಅದೇ 3 ವರ್ಷ ನಾವು ಸಾವಯವ ಕೃಷಿನೇ ನಂಬ್ಕೊಂಡು ಅದೇ ಪದ್ಧತಿನ ನಡೆಸ್ಕೊಂಡ್ರೆ 4ನೇ ವರ್ಷದಿಂದ ಅವನ್ನ 10 ಪಲ್ಲ ಬೆಳೆಯೋದಕ್ಕಿಂತ 12 ಪಲ್ಲ ನಾವು ಬೆಳಿತೀವಿ ಸರ್. ಆ ಮಟ್ಟಕ್ಕೆ ಆಗುತ್ತೆ ಭೂಮಿ. ಈ ಭೂಮಿ ಸತ್ತೋಗಿರೋದು ಅದು ಮತ್ತೆ ಉಟ್ಕೊಳ್ಳುತ್ತೆ. ಅಲ್ಲ, ನಿಮಗೆ ಸಾವಯವ ಪದ್ಧತಿಯಲ್ಲಿ ಅಂದ್ರೆ ಈ ಜೀವಾಮೃತ ಆಗ್ಬೋದು ಮತ್ತೆ ಎರೆಗೊಬ್ಬರ ಕೊಡೋದಾಗ್ಬೋದು, ಇವೆಲ್ಲ ಪದ್ಧತಿಯಿಂದ ನೀವು ರಾಸಾಯನಿಕ ಗೊಬ್ಬರಕ್ಕೆ ಸಮಸಮವಾಗಿ ಬೆಳೆಯನ್ನ ತೆಗಿಬಹುದು ಅಂತ ಅನಿಸ್ತಿದ್ಯಾ? 100% ತೆಗಿಬಹುದು, ಅದರ ಹೆಚ್ಚಿನ ಮಟ್ಟದಲ್ಲಿ. ಅಂದ್ರೆ ಸಾವಯವ ಕೃಷಿನ 3 ವರ್ಷ ತಾಳ್ಮೆ ಇಟ್ಕೊಂಡು ಮಾಡಿದ್ರೆ ಮಾತ್ರ ಅವ ಇದನ್ನ ಕೆಮಿಕಲ್ ಏನು ಹಾಕಿ ಬೆಳಿತಾನೆ ಅದಕ್ಕಿಂತ ಉನ್ನತ ಮಟ್ಟದನ್ನ ಆ ಉತ್ಪತ್ತಿನ ಮಾಡ್ಕೋಬಹುದು ಸರ್. ಸರ್, ಇದ್ರ ಜೊತೆಗೆ ಕೋಳಿ ಸಾಕಾಣಿಕೆ, ಖಡಕ್ನಾಥ್ ಕೋಳಿ ಸಾಕಾಣಿಕೆ, ಇದ್ರ ಜೊತೆ ಕುರಿ ಸಾಕಾಣಿಕೆನ ಮಾಡ್ತಾ ಇದ್ದೀವಿ. ಈ ಕುರಿನ ನಾವು ಹೆಚ್ಚಿನ ಮಟ್ಟದ ಬಂಡವಾಳ ಹಾಕಿಲ್ಲ, ಸಣ್ಣ ಚಿಕ್ಕದಾಗಿ ಮಾಡಿದ್ವಿ. ಒಂದು 10-15 ಟಗರ್ಗಳು, ಬರೀ ಟಗರ್ಗಳು ಸಾಕ್ತೀವಿ. ವರ್ಷಕ್ಕೊಮ್ಮೆ ಇದು ಬಕ್ರೀದ್ ಹಬ್ಬ ಟೈಮಲ್ಲಿ ಮಾರ್ತೀವಿ. ಹಿಂಚೆಯಲ್ಲಿ ಏನು ಮಾಡ್ತೀವಿ, ಒಂದು ಸಣ್ಣ ಮರಿಗಳು ತರ್ತೀವಿ. ಸೊ 9-10 ಸಾಕು ಬಕ್ರೀದ್ ಹಬ್ಬ ಜೊತೆಗೆ ತಯಾರು ಮಾಡ್ಕೊಳ್ತೀವಿ. ಆ ಬಕ್ರೀದ್ ಹಬ್ಬ ಜೊತೆಗೆ ಹೆಂಗೆ ಅಂದ್ರೂ ಒಂದು 2-3 ಲಕ್ಷ ನಮಗೆ ದುಡ್ಡು ಬರುತ್ತೆ. ಖರ್ಚು ಕಳೆದು ಹೆಂಗೆ ಅಂದ್ರೆ 1-1.5 ಲಕ್ಷ ದುಡ್ಡು ಉಳಿತದೆ ಸರ್. ಅಂದ್ರೆ ನೀವು ಟಗರು ಮರಿಗಳನ್ನ ತರ್ತೀರಿ ಅಂತ ಹಳ್ಳಿ ಮೇಲೆ ಹುಡ್ಕೊಂಡು ಹೋಗ್ತೀರಾ ಮರಿಗಳನ್ನ? ಇಲ್ಲಿ ಕೆಲವು ಸಂತೆಗಳಿದಾವೆ, ಆ ಸಂತೆಗಳಿಗೆ ಹೋಗಿ ನಮಗೆ ಆಯ್ಕೆ ಮಾಡ್ಕೊಂಡು ಮರಿಗಳು ಬರ್ತೀವಿ ಸರ್. ಹಂಗಾಗಿ ಒಳ್ಳೊಳ್ಳೆ ಮರಿಗಳ ತಳಿಗಳು ತಗೊಂಡ್ಬಂದು ಸಾಕ್ತೀವಿ ಸರ್. ಮೇವಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್? ಮೇವಿಗೆ ನಾವು 2 ಎಕರೆ ಹೊಲ ಇದೆ, ಅಲ್ಲಿ ಬೆಳಿತೀವಿ. 1 ಎಕರೆ ಮುಸ್ಕಿನ ಜೋಳ ಬೆಳಿತೀವಿ, ಅದನ್ನು ಬೆಳೆದು ಮ್ಯಾನೇಜ್ ಮಾಡ್ಕೊಳ್ತೀವಿ ಸರ್. ಈ ನಿಮ್ಮ ಈ ತೋಟದೊಳಗಡೆ ಏನು ಮೇವಿನ ಬೆಳೆ ಬೆಳೆಯಲ್ಲ? ಇಲ್ಲ, ಮೇವು ತೋಟದಲ್ಲಿ ಮೇವಿನ ಬೆಳೆ ಬೆಳೆಯಲ್ಲ, ಉಳುಮೆನೆ ಮಾಡಲ್ಲ ಅದು ನಾವು. ಹಂಗಾಗಿ ಆಮೇಲೆ ತೈವಾನ್ ಸೇಬೆ ಬೆಳೆದಿವಿ ಸರ್. ಇದು ವಿಶೇಷವಾಗಿ ತೈವಾನ್ ಸೇಬೆ ಬೆಳೆದಿದ್ದೀವಿ. ತೈವಾನ್ ಸೇಬೆ ಅದು 1-7 ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗುತ್ತೆ, ಈಲ್ಡ್ ಸ್ಟಾರ್ಟ್ ಆಗುತ್ತೆ, 1 ವರ್ಷನ ರೆಗ್ಯುಲರೈಸ್ ಆಗಿ ಬರುತ್ತೆ. ಆ ತೈವಾನ್ ಸೇಬೆಯಲ್ಲಿ ಏನು ಸರ್, 1 ಎಕರೆ ನೀವು ಬೆಳೆದ್ರೆ 1 ಎಕರೆಗೆ 800 ಗಿಡ ಹಿಡಿಯುತ್ತೆ. ಆ 800 ಗಿಡದಲ್ಲಿ ಪ್ರತಿ ತಿಂಗಳು 1ನೇ ವರ್ಷದಿಂದ ನಂತರ 7-8 ವರ್ಷ ಗಂಟ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಪ್ರತಿ ತಿಂಗಳು. ಇದಕ್ಕಿನ್ನೇನು ಹೋಗ್ಬೇಕು ರೈತನಿಗೆ ಅಲ್ಲೆಲ್ಲ ಎಷ್ಟು ಸೇಬೆ ಗಿಡ? ಈಗ ಸದ್ಯಕ್ಕೆ 300 ಹಾಕಿದೀನಿ. ಈಗ 1 ಎಕರೆಗೆ ಅಲ್ಲಿ 800 ಗಿಡ ಹಾಕಕ್ಕೆ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀನಿ. ಪ್ರೊಸೆಸ್ ಬೇರೆ ಕಡೆ ಬೈಲ್ ಸೇಬಲ್ ಹಾಕ್ತಾ ಇದ್ದೀನಿ. ನನಗೆ ಬೆಳಗ್ಗೆ 6 ಗಂಟೆಗೆ ಎದ್ರೆ ನಾವು 8-9 ಗಂಟೆವರೆಗೆ ಕೆಲಸ ಮಾಡ್ತೇವೆ. 2 ಮನುಷ್ಯ ಲೇಬರ್ ಏನ್ ಕೆಲಸ ಮಾಡ್ತಾನ, ಆದಷ್ಟು 3 ಅವರ್ಸ್ ನಾನು ಕೆಲಸ ಮಾಡಿ ಮುಗಿಸ್ಕೊಳ್ತೀವಿ. ನಾವೇ ಮಾಡ್ತೀವಿ, ಐಡ್ಲ್ ಆಗಬಾರ್ದು ಮನುಷ್ಯ. ಸಾಯೋವರೆಗೂ ನಮ್ಮ ಶಕ್ತಿ ಇರೋವರೆಗೂ ದುಡಿದ್ರೆ ಮಾತ್ರ ನಾವು ದೇಶದ ಆರ್ಥಿಕ ಸೌಂದರ್ಯಕ್ಕೆ ನಾವು ಒಂದು ಬ್ಯಾಕಪ್ ಆಗ್ತೀವಿ ಸರ್. ಇದನ್ನ ವಿಲ್ ಪವರ್ ಬೇಕು. ಏ, ನನಗೆ ವಯಸ್ಸಾಯ್ತು ಏನೇನು ಮಾಡೋಕ್ಕಾಗಲ್ಲ ಅನ್ನೋ ಆ ಮನೋಭೂಮಿಗೆ ತೆಗೆದು ವಿಲ್ ಪವರ್ ಇಟ್ಕೊಂಡು ಮಾಡಿದ್ರೆ ಸೊ ಲೇಬರ್ ಪ್ರಾಬ್ಲಮ್ ಒಂದು ಕಡೆ ಸಾಲಾಗುತ್ತೆ. ಆಮೇಲೆ ಸಣ್ಣ ಸಣ್ಣ ಮಿಷಿನರಿಗಳು ಬಂದಿದೆ, ಸೊ ಅದನ್ನ ಅಳವಡಿಸ್ಕೊಂಡ್ರೆ ಯಾವ ಲೇಬರ್ ಪ್ರಾಬ್ಲಮ್ ಬರಲ್ಲ ಸರ್. ಶಾರದಮ್ಮನವ್ರೆ, ಈಗ ನಿಮ್ದು ದುಡಿಮೆ ಹೇಳಿ ಜಮೀನಲ್ಲಿ. ನಮ್ ದುಡಿಮೆ ಸರ್, ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡ್ತೀನಿ, ತರಗೋದೆಲ್ಲ ಗುಡಿಸ್ತೀನಿ. ನೀವು ಕೂಡ ಈಗ ಒಂದು ನಮ್ಮ ಮನೆಗೆ ಇವೆಲ್ಲ ಮಾಡಕ್ಕೆ ಹೆಣ್ಣಾಳು ಬೇಕು ಅಂತ ಕೇಳಲ್ಲ. ಎಲ್ಲ ಪೈಪಾಯಿಸುವಾಗ ಮೂರು ನಾಲ್ಕು ಜನ ಮೊಮ್ಮಕ್ಕಳು, ನಾವು ಯಜಮಾನರು ಎಲ್ಲ ಸೇರಿ ಆಯಿಸ್ತೀವಿ ಸರ್. ಆಯ್ತು, ಈಗೇನೋ ಈಗ ವಿರೂಪಾಕ್ಷ ಮೂರ್ತಿ ಅವರು ದುಡಿತಾ ಇದ್ದಾರೆ, ಜಮೀನಲ್ಲಿ ಆದಾಯ ಬರ್ತೈತಲ್ಲ, ನಮ್ಗೆ ಇವೆಲ್ಲ ಮಾಡಕ್ಕಾಗಲ್ಲ, ಒಂದು ಯಾರು ಒಂದು ಹೆಣ್ಣಾಳಿಗಿಡಿ ಒಂಚೂರು ಅಂತ ಕೇಳಲ್ಲ ನೀವು? ಇಲ್ಲ ಸರ್, ಅದರಲ್ಲೇ ಖುಷಿ ಆಗುತ್ತೆ ಸರ್, ನಮ್ ಕೆಲಸ ಮಾಡೋದೇ ಖುಷಿ ಆಗ್ಬಿಟ್ಟಿದೆ. ಖುಷಿ. ವಿರೂಪಾಕ್ಷ ಮೂರ್ತಿ ಅವರ, ಯುವ ರೈತರು ಸಾಮಾನ್ಯವಾಗಿ ಕಡಿಮೆ ಆಗಿದ್ದಾರೆ, ಕೃಷಿಯನ್ನ ಮೊದಲು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಳಲ್ಲ, ಮೊದಲು ಅಲ್ಲಿ ಇಲ್ಲಿ ಕೆಲಸ ನೋಡೋಣ, ಎಲ್ಲೂ ಕೆಲಸ ಸಿಕ್ಕಲಿಲ್ಲ ಅಂದ್ರೆ ಪುನಃ ನಮ್ಮ ಅಪ್ಪ ಹಾಕಿದ್ದು ತಾತಂದು ಜಮೀನು ಐತೆ, ಅಲ್ಲಿ ಬಂದು ಏನೋ ಪ್ರಯೋಗ ಮಾಡೋಣ ಅಂತ ಕೃಷಿಗೆ ಪುನಃ ಮರಳ್ತಾರೆ. ಆದರೆ ನೀವು ಸರ್ಕಾರಿ ಸಂಬಳ ತಗೊಂಡು ಕೆಲಸ ತಗೊಂಡು ದೀರ್ಘಕಾಲ ಸೇವೆ ಮಾಡಿ ಈಗ 8 ವರ್ಷದಿಂದ ಬಂದಿರತಕ್ಕಂತಹ ಲೆಕ್ಕದಲ್ಲಿ ನೀವು ಕೂಡ ಒಬ್ಬ ಯುವ ಕೃಷಿಕರೇ, ಒಬ್ಬ ರೈತರ, ಒಬ್ಬ ಕೃಷಿಕ, ಒಬ್ಬ ಯುವಕ ತಾನು ಕೃಷಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅವನು ಹೇಗೆ ತನ್ನ ಮಾನಸಿಕ ಸಿದ್ಧತೆಯನ್ನು ಕೈಗೊಳ್ಬೇಕು ಅಂತ ಹೇಳಿ ಸರ್. ಒಂದು ವಿಚಾರ ಸ್ಪಷ್ಟವಾಗಿ ನಮ್ಮ ಮನಸ್ಸಲ್ಲಿ ಬರಲೇಬೇಕು. ಈಗ ಏನಾಗಿದೆ ಸಾಮಾನ್ಯ ಈ ಸಮಾಜದಲ್ಲಿ, ನಾನು ರೈತನಾಗಿ ಹುಟ್ಟಿರೋದೆ ಅಥವಾ ರೈತ ಮಹಿಳೆಯಾಗಿ ಹುಟ್ಟಿರೋದೆ ಮಹಾಪಾಪ ಅನ್ನೋ ಮನೋಭೂಮಿಕೆ ಎಲ್ಲ ಜನಗಳೇ ಕಾಮನ್ ಆಗಿ ಬಂದ್ಬಿಟ್ಟಿದೆ. ಈ ನಮ್ಮಲ್ಲಿ ದಿನನಿತ್ಯ ಸಹ 100+ ಜನಗಳು ಬರ್ತಾರೆ ಭೂಮಿಗೆ. ಅವ್ರಿಗೆ ಫಸ್ಟ್ ಏನು ಮಾಡ್ತೇನೆ ಅಂದರೆ ಒಂದು ಕ್ಲಾಸ್ ತಗೊಳ್ತೇನೆ. ಫಸ್ಟು ನೀವು ರೈತರ ಮಹಿಳೆಯಾಗಿ ರೈತನ ಕೈ ಹಿಡ್ದಿರಿದ್ದಾರ, ನಾವು ಎಂಥ ಪಾಪ ಮಾಡಿದ್ವಿ ಅನ್ನೋ ಮನೋಭೂಮಿ ಕಲಿದ್ರೆ ಅದು ತಪ್ಪು ತಿಳುವಳಿಕೆ. ಹೇಗೆ ಅಂತಂದರೆ, ಒಬ್ಬ ಪ್ರೈಮ್ ಮಿನಿಸ್ಟರ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಲಿ ಅವರು ಅನ್ನನ ತಿನ್ನಬೇಕು. ಆ ಅನ್ನ ತಿನ್ನೋ ಕೈಗಳು ನೀವು ದುಡಿದು ಹಾಕರಿಂದ, ನೀವು ಹತ್ಸೇರಾಗಿ ಬೆಳೀರಿ, ಒಂದು ಪಲ್ಲ ಬೆಳೀರಿ, ಅದು ನೀವು ಒಬ್ಬರೇ ತಿನ್ನಲ್ಲ, ಇಡೀ ಸಮಾಜಕ್ಕೆಲ್ಲ ಅಂತೀರ. ಇಂಥ ಅತಿ ಇದರಲ್ಲಿ ಅನ್ನ ನೀಡೋ ಅನ್ನಪೂರ್ಣೇಶ್ವರಾಗಿರುವಾಗ ಅನ್ನ ನೀಡೋ ರೈತರಾಗಿರೋದ್ರಿಂದ ನಾವು ಎಲ್ಲರಿಗಿನ್ನ ಹೆಮ್ಮೆಯಿಂದ ಇದ್ದೀವಿ ಅನ್ನೋ ಮನೋಭೂಮಿಕೆ ಮಾತ್ರ ಫಸ್ಟು ಬೆಳೆಸ್ಕೊಂಡ್ರೆ ಮಾತ್ರ ಸುಸ್ಥಿರವಾದಂಥ ಒಂದು ಅಭಿವೃದ್ಧಿ ಮಾಡೋಕ್ಕೆ, ನಮ್ಮ ಜಮೀನಲ್ಲೂ ಆದಾಯ ತಗೊಳಕ್ಕೆ ಒಂದು ಸಾಧ್ಯ ಇದೆ. ಇದು ಫಸ್ಟು ನಮ್ಮ ಮನಸ್ಥಿತಿಯನ್ನು ಫಸ್ಟು ಹತೋಟಿ ತಂದ್ಕೊಂಡು ಮಾಡಬೇಕಾದಂತ. ರೈತರಿಗೆ ಕೀಳರಿಮೆ ಮನಸ್ಸಿರಬಾರ್ದು, ಇರಬಾರ್ದು. ಅವನೇನೋ ಬಿಡಪ್ಪ ಅದೃಷ್ಟ ಆಯ್ತು ಕೆಲಸ ತಗೋಬಿಟ್ಟ, ನನಗೆ ಅದೃಷ್ಟ ಇಲ್ಲ ಭೂಮಿಗೆ ಬಂದು ಅನ್ಬಾರ್ದು. ಇಲ್ಲ ಸರ್, ಈಗ ನೀವು ಶ್ರೀಗಂಧ ಬೆಳೀರಿ, 15 ವರ್ಷಕ್ಕೆ 1 ಕೋಟಿ ಬರುತ್ತೆ 100 ಗಿಡ ಬೆಳೆದ್ರೆ. ಲಾಟ್ರಿ, ಲಾಟ್ರಿ ತರ ಅದೃಷ್ಟ ಇದೆ, ಅದ್ರದ್ದು ಅದೃಷ್ಟ. ಅದೇನು ಯಾರು ಕಳ್ತನ ಮಾಡಂಗಿಲ್ಲ, ಸುಲ್ತಾನ ಮಾಡಂಗಿಲ್ಲ, ನಿಮ್ಮ ಶ್ರಮ. ಆಮೇಲೆ ಶ್ರೀಗಂಧಕ್ಕೆ ಯಾವ ಶ್ರಮನೂ ಬೇಕಾಗಿಲ್ಲ. ಸೊ 1 ಕೋಟಿ ಆದಾಯ ಯಾರು ಮಾಡಕತ್ತೆ? ಒಬ್ಬ ಡಾಕ್ಟರ್ ಇಂಜಿನಿಯರ್ ಅವ್ನ ಮನಸ್ಥಿತಿ ಸರಿ ಇರಲ್ಲ, ಟೆನ್ಷನಲ್ಲಿ ಜೀವನ ಮಾಡ್ತಾನೆ. ನೀವು ಹಂಗಲ್ಲ, ಮನೆ ಬಾಕಲು ಇಳಿದುಕೊಳ್ಳೋದು ಯಾವುದು ಟೆನ್ಷನಲ್ಲಿ, ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಇದ್ಕೊಂಡು ಆರಾಮಾಗಿ ಇದ್ಕೊಂಡು ನಿಮ್ಮ ಭೂಮಿನಲ್ಲಿ ಆದಾಯ ಕಾಣಕ್ಕೆ ಸಾಧ್ಯ ಇದೆ. ಈ ಸಾವಯವ ಕೃಷಿ ಮಾಡಿರೋದ್ರ ಬಗ್ಗೆ ಸಮಗ್ರ ಕೃಷಿ ಮಾಡಿರೋ ತಾಕಿನಲ್ಲಿ ಹೋಗಿ ನೋಡಿ, ಬೇಕಾದ್ರೆ ನಮ್ಮ ಜಮೀನಲ್ಲೂ ಬಂದು ನೋಡಿ, ನಿಮಗೆ ನಿರರ್ಗಳವಾಗಿ ಸುಲಲಿತವಾಗಿ ಎಲ್ಲ ರೀತಿಯಲ್ಲೂ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ಮಾಡಿ ನಮ್ಮ ಮಾರ್ಗದರ್ಶನ ನೀಡ್ತೀನಿ ಅಂತ ಹೇಳ್ತಾ ಇದಾರೆ. ಖಂಡಿತ ಸರ್, ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತೀನಿ. ನಾನು ಯಾರೋ ಒಂದು ಕ್ವಶನ್ ಕೇಳೋರು, 2 ಎಕರೆ ಜಮೀನಲ್ಲಿ ಏನ್ ಮಾಡೋಕ್ಕಾಗುತ್ತೆ ಅಂತ ನನ್ನ ಕ್ವಶನ್ ಕೇಳೋರು ಒಬ್ಬರು ಲೇಡಿ. ನಾನು ಅವ್ರಿಗೆ ಹೇಳಿದೆ, 2 ಎಕರೆನಲ್ಲಿ ನೀವು ಇದನ್ನ ತೈವಾನ್ಸೆ ಬೆಳೀರಿ, ಅದ್ರ ಜೊತೆ ಅಡಿಷನಲ್ ಕ್ರಾಪ್ಸ್ ಆಗಿ ನೀವು ಶ್ರೀಗಂಧ ಬೆಳೀರಿ, ಕೋಟಿಗಟ್ಟಲೆ ಆದಾಯ ನೋಡ್ತೀರಾ, ನಿಮ್ಮ ಜೀವಿತಾವಧಿಯಲ್ಲ ನೋಡ್ತೀರಿ, ಅದಕ್ಕಿನ್ನ ಏನೇನು ಬೇಕಾಗಿಲ್ಲ, ಎಷ್ಟೋ 100+ ವರ್ಷ ಏನು ಬೇಕಲ್ಲ, 15 ವರ್ಷಕ್ಕೆ ನೋಡ್ತೀರಾ, ಕೋಟಿಗಟ್ಟಲೆ ನೋಡಿ, ಇದಕ್ಕಿನ್ನ ಏನು ಆದಾಯ ಬೇಕು ಅಂತ ಅವ್ರಿಗೆ ಮನವರಿಕೆ. ದಿನಚರಿಯ ಖರ್ಚಿಗೆ ದಿನ ದುಡ್ಡು ನೋಡ್ಬೇಕಲ್ಲ, ಅದು ನೋಡೋಡು. ಸಮಗ್ರ ಕೃಷಿ, ಕೋಳಿ ಸಾಕಿ, ಕುರಿ ಸಾಕಿ. ಈಗ ನೋಡಿ ನಮ್ಮ ಕಡಕ್ನಾಥ್ ಕೋಳಿ ಡೈಲಿ 10 ಮೊಟ್ಟೆ ಬರ್ತದೆ, 200 ರೂಪಾಯಿ ಡೈಲಿ ಬರುತ್ತೆ. ಮತ್ತೆ ಕೋಳಿನೂ ಮಾರ್ತೀರಿ? ಕೋಳಿ ಮಾರಲ್ಲ, ಮಾರಾಟ ಮಾಡಲ್ಲ, ಅದು ಒಂದು ಸ್ಟೇಜ್ ಏಜ್ ಆದ್ಮೇಲೆ ಮಾರಾಟ ಮಾಡ್ತೀನಿ, ಅಲ್ಲಿಗಂಟ ಮಾರಲ್ಲ. ಸೊ ಆಮೇಲೆ 100 ಗಿಡ ಕರ್ಬನ್ ಗಿಡ, 100 ಗಿಡದಲ್ಲಿ 3 ತಿಂಗಳೊಮ್ಮೆ 1.5 ಸಾವಿರ 2 ಸಾವಿರ ದುಡ್ಡು ಬರುತ್ತೆ. ಮತ್ತೆ ಇನ್ನು ಸಿಪಿ ಹಣ್ಣು ಬರುತ್ತೆ, ಅಲಸಂದೆ ಕಾಲದಲ್ಲಿ ಸೀಸನ್ ಎಲ್ಲ ಆ ಹಣ್ಣುಗಳು ಬರುತ್ತೆ, 10,000, 20,000, 30,000 ಕೊಟ್ಟು ಹೋಗ್ತಾರೆ. ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದ್ರೆ ನಿಮ್ಗೆ ದೀರ್ಘಕಾಲೀನ ಬೆಳೆನಲ್ಲಿ ಲಕ್ಷಗಟ್ಟಲೆ ದುಡ್ಡು ನೋಡ್ತೀವಿ, ಅಲ್ಪಾವಧಿಯ ಬೆಳೆಗಳಲ್ಲಿ, ಅಲ್ಪಾವಧಿಯ ಈ ಒಂದು ಕೋಳಿ ಸಾಕಾಣಿಕೆ ಆಗ್ಬೋದು, ಮೇಕೆ ಸಾಕಾಣಿಕೆ, ಇದರಲ್ಲಿ ನಿಮ್ಗೆ ದಿನಚರಿಗೆ ಆಗುವಂತ ಖರ್ಚನ್ನ ಕೂಡ ನೀವು ಸಂಪಾದನೆ ಮಾಡ್ಕೊಳ್ತೀರಿ. ಒಟ್ಟಿನಲ್ಲಿ ಈ ಕೃಷಿಯನ್ನ ಭೂಮಿಯನ್ನ ನಂಬಿ ನಾವು ಸಮಗ್ರವಾಗಿ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ನಾವು ಕೆಲಸ ಮಾಡಿದ್ರೆ, ಅಂದರೆ ನಾವೇ ನಮ್ಮ ಶ್ರಮವನ್ನು ವಿನಿಯೋಗಿಸಿ ಮತ್ತು ಸಮಯವನ್ನು ವಿನಿಯೋಗಿಸಿ ಕೆಲಸ ಮಾಡಿದ್ರೆ ನಮಗೆ ಭೂಮಿ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಆಮೇಲೆ ನಾನೊಂದು ಒಂದು ವಿನಂತಿ ಮಾಡ್ತೀನಿ, ಸಮಗ್ರ ಕೃಷಿ ಸಾವಯವ ಕೃಷಿ ಮಾಡ್ತೀನಿ ಅಂತ 10 ಎಕರೆ 20 ಎಕರೆ ಮಾಡೋಕೆ ಹೋಗ್ಬಿಡಿ ಸ್ಟಾರ್ಟಿಂಗ್ನಲ್ಲಿ. ಸೊ 1.5 ಎಕರೆ ಜಮೀನು ಮಾಡಿ, ಸಮಗ್ರ ಕೃಷಿ ಸಾವಯವ ಕೃಷಿ ಪ್ರಯೋಗ ಮಾಡಿ, ಅದ್ರಲ್ಲಿ ಸಕ್ಸಸ್ ಆದ್ರೆ ಮಾತ್ರ ನೀವು ಎಲ್ಲದಕ್ಕೂ ನಿಮ್ಮ ಮನಸ್ಸಿಗೆ ತೋಚ್ಬಿಡುತ್ತೆ, ಅದೇ ದಾರಿಯಲ್ಲಿ ಕರ್ಕೊಂಡೋಗುತ್ತೆ. ಅದ್ರ ಆದಾಯ ಮೂಲಗಳು ಮತ್ತೆ ಅದ್ರ ಆಗುವ ಎಲ್ಲ ಅನುಭವ ಬಂದ್ಬಿಡುತ್ತೆ. ಆಗ ತನ್ನಷ್ಟು ತಾನೇ 10 ಎಕರೆಗೂ ಆಮೇಲೆ ರಾಜ ಹಂತ ಹಂತವಾಗಿ ಮಾಡ್ಕೊಳ್ಳಿ ಸರ್, ಅದರಿಂದ ಫೇಲ್ಯೂರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸಾವಯವ ಕೃಷಿ, ಸಮಗ್ರ ಕೃಷಿ, ಸಾಂದ್ರ ಬೇಸ, ಈ 3 ಪದ್ಧತಿ ನಡೆಸ್ಕೊಂಡ್ರೆ ನಿಮ್ಮದೇ ಬದುಕ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಒಳ್ಳೆಯದು ವಿರೂಪಾಕ್ಷಮೂರ್ತಿಯವರೇ ಹಾಗೂ ಶಾರದಮ್ಮನವರೇ, ಇದುವರೆಗೆ ನೀವು ನಮ್ಮ ರೈತ ಬಾಂಧವರಿಗೆ ಈ ನಿಮ್ಮ ಕೃಷಿ ಜಮೀನಿನಲ್ಲಿ ನೀವು ಮಾಡ್ತಾ ಇರತಕ್ಕಂತಹ ಸಮಗ್ರ ಕೃಷಿ ಮತ್ತು ಸಾಂದ್ರ ಬೇಸಾಯ ಪದ್ಧತಿ ಜೊತೆಗೆ ಸಾವಯವ ಕೃಷಿ ರಾಸಾಯನಿಕ ಗೊಬ್ಬರಗಳನ್ನು ನಿಮ್ಮ ಜಮೀನಿಗೆ ನೀವು ಪರಿಚಯನೇ ಮಾಡಿಸಿಲ್ಲ ಅಂತ ಹೇಳಿದ್ದು ಕೂಡ ಒಂದು ಹೆಮ್ಮೆಯ ವಿಚಾರ. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ನಮ್ಮ ರೈತ ಬಾಂಧವರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ನಮ್ಮ ರೈತ ಬಾಂಧವರು ನಿಮಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಈ ಕೃಷಿ ವಿಚಾರಗಳ ಬಗ್ಗೆ ಆಗ್ಬೋದು ಅಥವಾ ನೀವು ಹಾಕಿರ್ತಕ್ಕಂಥ ಬೇರೆ ಬೇರೆ ಬೆಳೆಗಳ ಬಗ್ಗೆ ಮಾಹಿತಿಗಳಾಗ್ಬೋದು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ನಿಧಾನವಾಗಿ ಹೇಳಿ. 9148918430 ರಿಪೀಟ್ ಮಾಡ್ತೀನಿ 9148918430 ಕನ್ನಡದಲ್ಲೊಮ್ಮೆ ಹೇಳಿ. 9148918430 ನಿಮ್ಮಿಬ್ಬರಿಗೂ ಕೂಡ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೂ